ಮುದ್ರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ, ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ, ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿಯ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ಸಹನಾ ಕಾಂತಬೇಲು ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಚಂಬು ಗ್ರಾಮದ ಸಹನಾ ಕಾಂತಬೈಲು ಅವರು ಇದ್ದಾರೆ. ಅವರು ತಮ್ಮ ಪತಿಯ ಜೊತೆಯಲ್ಲಿ ಕೃಷಿಯಲ್ಲಿ ತೊಡಗಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ನಾವು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸಹನಾ ಅವರೇ. ನಮಸ್ಕಾರ ಸರ್. ತಾವು ಚಂಬು ಗ್ರಾಮಕ್ಕೆ ಯಾವಾಗ ಬಂದ್ರಿ ಮದುವೆ ಆದ್ಮೇಲೆ? ಸರ್, ನನ್ನ ಮದುವೆ 1989 ಆಯಿತು. ಆಮೇಲಿಂದ ನಮ್ಮ ಜೀವನ ಕೃಷಿ ಸರ್, ಬೇರೆ ಯಾವ ಉದ್ಯೋಗ. ಮನೆಯವರ ಊರು ಚಂಬು? ಹೌದು ಸರ್. ನಿಮ್ಮ ತವರು ಮನೆ ಪುತ್ತೂರ್ ಹತ್ರ? ಅಲ್ಲಿ ಕೃಷಿ ಮಾಡ್ತಾ ಇದ್ದೀರಾ ಮನೆಯಲ್ಲಿ? ಹೌದು ಸರ್, ಕೃಷಿ ಕುಟುಂಬದಲ್ಲಿ ಹುಟ್ಟಿ ಕೃಷಿ ಕುಟುಂಬಕ್ಕೆ ಬಂದಿದ್ದೇನೆ ನಾನು. ಹಾಗಾಗಿ ಅಂತ ಬದಲಾವಣೆ ಅನಿಸ್ಲಿಲ್ಲ? ಇಲ್ಲ ಸರ್. ಇಲ್ಲಿಗೆ ಬಂದ್ಮೇಲೆ ಹೊಂದ್ಕೊಂಡು ಕೃಷಿಯಲ್ಲಿ ತೊಡಗಿದ್ದಾರೆ. ನನ್ನ ತಂದೆಯು ಒಳ್ಳೆ ಕೃಷಿಕರು, ತೋಟದಲ್ಲಿ ಸ್ವತಃ ದುಡಿತಿದ್ರು. ಈಗ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಸಹನಾ ಅವರು? ಸರ್, ಮೊದಲು ಅಡಿಕೆ ಬೆಳೀತಾ ಇದ್ದೆವು. ನಮಗೆ ತುಂಬಾ ಅಡಿಕೆ ಆಗ್ತಾ ಇತ್ತು. ಎಲ್ಲರೂ ಹೇಳ್ತಾ ಇದ್ರು, ನಿಮ್ಮ ಅಂಗಳದಲ್ಲಿ ಅದೊಂದು ದೊಡ್ಡ ಬೆಟ್ಟದ ಹಾಗೆ ಅಡಿಕೆ ರಾಶಿ ಇದೆ ಅಂತ. ಈಗ ಸರ್ ತಿನ್ಲಿಕ್ಕೆ ಕೂಡ ಅಡಿಕೆ ಇಲ್ಲ. ನಾವು ದುಡ್ಡು ಕೊಟ್ಟು ತಂದದ್ದು ಸರ್. ಅಡಿಕೆ ಹೋಗೋದಕ್ಕೆ ಏನು ಮುಖ್ಯ ಕಾರಣ? ಹಳದಿ ರೋಗ ಸರ್. ಹಳದಿ ರೋಗ ಇಡೀ ನಮ್ಮ ತೋಟಕ್ಕೆ ಹಳದಿ ರೋಗ ಬಂದಿದೆ. ನಮ್ಮ ತೋಟಕ್ಕೆ ಅಂತ ಅಲ್ಲ, ನಮ್ಮ ಸುತ್ತಮುತ್ತಲಿನ ರೈತರ ತೋಟ ಕೂಡ ಹೋಗಿದೆ. ಹಳದಿ ರೋಗಕ್ಕೆ ಏನು ಕಾರಣ ಇರಬಹುದು ಅಂತೀರಿ? ಒಬ್ಬೊಬ್ರು ಒಂದೊಂದು ಕಾರಣ ಹೇಳ್ತಾರೆ ಸರ್. ಇದುವರೆಗೆ ಕೂಡ ಅದಕ್ಕೆ ಔಷಧಿ ಕಂಡುಹಿಡಿಯಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಅದು ಎಳೆ ಅಡಿಕೆ ಸಸಿಗಳಲ್ಲಿ ಕಂಡು ಬರುತ್ತೋ ಅಥವಾ ದೊಡ್ಡ ಮರಗಳಲ್ಲಿ ಕಂಡು ಬರುತ್ತೋ? 3 ತನಕ ನಾವು ಅಡಿಕೆ ಕೊಯ್ಬಹುದು. ಆಮೇಲೆ ಸೋಗೆಗಳು ಹಳದಿ ಆಗ್ತಾ ಬರ್ತದೆ. ಕ್ರಮೇಣ ಎಳೆ ಅಡಿಕೆ ಉದುರಲಿಕ್ಕೆ ಶುರು ಆಗ್ತದೆ. ಅಡಿಕೆ ಹಣ್ಣಾಗುದಿಲ್ಲ, ಹಣ್ಣಾಗುವ ಮೊದಲೇ ಬಿದ್ದು ಹೋಗ್ತದೆ. ಕ್ರಮೇಣ ಮರವೇ ಸತ್ತು ಹೋಗ್ತದೆ. ಒಣಗೋಗ್ಬಿಡುತ್ತೆ? ಒಣಗಿ ಹೋಗ್ತದೆ ಸರ್. ಅಷ್ಟು ತೀವ್ರವಾದಂತ ರೋಗ ಅಂತ ಹೇಳಿ. ಹೌದು. ಅಂದ್ರೆ ಎಷ್ಟು ವರ್ಷಕ್ಕೆ ನಿಮ್ ಕಡೆ ಫಸಲಿ ಬರುತ್ತೆ ಅಡಿಕೆ ಮರಗಳು? 4 ಫಸಲು. 4 ಬರುತ್ತೆ ಅಂದ್ರೆ ಒಂದ್ 7-8 ವರ್ಷದವರೆಗೂ ನಾವು ಫಸಲು ಕೊಯ್ಬಹುದು. ಆಮೇಲೆ ಇಲ್ಲ, ಆಗಲ್ಲ. ಅಂದ್ರೆ ಅಷ್ಟೊಂದು ಮರಗಳು ಹೋಗ್ಬಿಟ್ಟು ನಿಮ್ದು? ಎಲ್ಲ ಹೋಯ್ತು ಸರ್. 10 ಅಡಿಕೆ ತೋಟ ಇತ್ತು, ಅದೆಲ್ಲ ಈಗ ಒಂದೂ ಇಲ್ಲ. ಈಗ ಮರ ಇದೆ, ಬರೀ ಮರ ಅಷ್ಟೇ. ಎಲ್ಲ ಸತ್ತೋಗಿದೆ. ಮೇಲೆ ಕೊಬ್ಬೆಗಳೇ ಇಲ್ಲ. ಕೊಂಬೆಗಳಿಲ್ಲ. ಬುಡ ಮಾತ್ರ, ಕಾಂಡ ಮಾತ್ರ ಇದೆ. ಅದರಲ್ಲಿ ಗರಿಗಳೇನಿಲ್ಲ. ಇಲ್ಲ. ಅಷ್ಟರ ಮಟ್ಟಿಗೆ ಇದು ತೊಂದರೆ ಕೊಡುವಂತ ರೋಗ ಅಂತ. ಹೌದು. ಕ್ರಮಗಳನ್ನು ಏನಾದರೂ ಅನುಸರಿಸಿದ್ರಾ ಅದನ್ನ ನಿಯಂತ್ರಣಕ್ಕೆ? ಔಷಧಿ ಮೊದಲು ಏನೇನೋ ಔಷಧಿ ಹೇಳಿದ್ದೆಲ್ಲ ಮಾಡಿದೆವು, ಅದು ಇದು ಈಗ ನನಗೆ ಮರ್ತೇ ಹೋಗಿದೆ. ಅಷ್ಟು ಔಷಧಿ ಮಾಡಿದೆವು, ಯಾವುದು ಪ್ರಯೋಜನ ಆಗ್ಲಿಲ್ಲ. ಈಗಲೂ ಇದೆಯಾ ಅದು ಹಳದಿ ರೋಗ? ಇದೆ. ಈಗ ನಾವು ಪುನಃ ನೆಟ್ಟೆವು, ನೋಡೋಣ ಏನಾಗುತ್ತೆ ಅಂತ. ಅದಕ್ಕೂ ಬಂತು ಹಳದಿ ರೋಗ, 7 ವರ್ಷ ಆಗುವಾಗ ಬಂದಿದೆ. ಅಡಿಕೆ ಜೊತೆಯಲ್ಲಿ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ? ಹೌದು, ರಬ್ಬರು, ಬಾಳೆ ಇದೆ, ಕೋಕೋ ಇದೆ, ಕಾಳುಮೆಣಸು ಇದೆಲ್ಲ ಇದೆ. ತೆಂಗು ಬಹಳ ಮುಖ್ಯವಾದಂತ ಒಂದು ಬೆಳೆ ಅಂತಾನೆ ಹೇಳ್ಬೋದು. ಹೌದು, ಅಡಿಕೆನ ನಂತರ ತೆಂಗೇ ಇತ್ತು ನಮಗೆ, 400-500 ಮರಗಳಿತ್ತು. ಆದ್ರೆ ಏನು ಸರ್, ಈಗ ಎಲ್ಲ ಆನೆಗಳು ಬಂದು ತೆಂಗನ್ನು ತಿಂದು ಹೋಗಿದೆ. ಅದೂ ಕಷ್ಟ. ಮತ್ತೆ ಈ ಮಡಿಕೇರಿ ಅಂತ ಅಂದ್ರೆ ಕಾಫಿ, ಏಲಕ್ಕಿ, ಕರಿಮೆಣಸು ಎಲ್ಲ ಇದ್ದೇ ಇರುತ್ತೆ. ಕಾಫಿ ಇದೆ, ಏಲಕ್ಕಿ ಈಗ ಗಿಡಗಳೆಲ್ಲ ಸತ್ತೋಗಿದೆ, ಕಟ್ಟೆ ರೋಗ ಬಂತ ಅದಕ್ಕೆ. ಕಾಳುಮೆಣಸು ಇದೆ. ಕಾಳುಮೆಣಸು 3 ವರ್ಷದಲ್ಲಿ ಅದು ಫಸಲು ಕೊಡ್ಲಿಕ್ಕೆ ಶುರು ಮಾಡ್ತದೆ. ಒಂದು 5-6 ವರ್ಷ ಆಗುವಾಗ ಅದಕ್ಕೂ ಸೊರಗು ರೋಗ ಅಂತ, ಎಲೆ ಸಾಯುವುದು ಹಾಗೆ ಬರ್ತದೆ, ಎಲೆಗಳೆಲ್ಲ ಹಳದಿ ಬಣ್ಣ ಬಂದು. ಹೌದು ಹೌದು. ಅದು ನಿಮ್ ಕಡೆ ಜಾಸ್ತಿ ಇದೆಯಾ? ಇದೆ ಸರ್, ಇದೆ. ಮತ್ತೆ ಹಲಸು ಇವೆಲ್ಲವನ್ನು ಬೆಳೀತಾ ಇರ್ತಾರೆ? ಹಲಸು ತಿನ್ಲಿಕ್ಕೆ? ನಿಮ್ಮ ಸ್ವಂತ ಬಳಕೆ? ಸ್ವಂತ ಬಳಕೆಗೆ, ಮಾರಾಟ ಮಾಡೋದಿಲ್ಲ. ಅಂದ್ರೆ ಮರಗಳು ತುಂಬಾ ಇದೆ, ತೋಟದ ತುಂಬಾ ಇದೆ. ನಮ್ಮ ತೋಟದ ಗಡಿ ಭಾಗದಲ್ಲೆಲ್ಲ ಇದೆ ಹಲಸಿನ ಮರ, ಅದಕ್ಕೂ ಆನೆ ಬಂದು ತಿಂದು ಹೋಗ್ತದೆ. ಮತ್ತೆ ಪಶುಪಾಲನೆ ಏನಾದ್ರು ಮಾಡ್ತಾ ಇದ್ದೀರಾ? ಹಸು ಸಾಕಿದ್ದೇನೆ, 5 ಹಸು ಇದೆ. ಆದ್ರೆ ನಮಗೆ ಹಾಲು ಮಾರಾಟ ಮಾಡ್ಲಿಕ್ಕೆ ಆಗುದಿಲ್ಲ, ಡೈರಿ ಹತ್ರ ಇಲ್ಲ, ದೂರ ಇರುದು, 8 ಕಿಲೋಮೀಟರ್ ದೂರ. ಅಲ್ಲಿಗೆ ಹೋಗ್ಲಿಕ್ಕೆ ವಾಹನ ಸೌಕರ್ಯ ಇಲ್ಲ, ನಾವೇ ವಾಹನ ತಕೊಂಡು ಹೋಗುವಷ್ಟು ಹಾಲಿನಿಂದ ಆದಾಯ ಇಲ್ಲದ ಅದಕ್ಕೆ ಸರಿ ಆಗ್ತದೆ. ಅದಕ್ಕೆ ಹಾಲು ಮಾರಾಟ ಮಾಡುದಿಲ್ಲ, ನಮ್ಮ ಬಳಕೆಗೆ ಅಷ್ಟೇ. ಮತ್ತೆ ಈ ರಬ್ಬರ್ ತೋಟಗಳು ಅಂದ್ರೆ ನಾವು ಜೇನು ಪೆಟ್ಟಿಗೆಗಳನ್ನು ನೋಡ್ತಾ ಇರ್ತೀವಿ, ನಿಮ್ಮಲ್ಲೂ ಏನಾದರೂ ಇದಾವ? ರಬ್ಬರ್ ತೋಟದಲ್ಲಿ ಜೇನು ಅಷ್ಟು ಗುಣಮಟ್ಟದ ಜೇನು ಉತ್ಪಾದನೆ ಅಂತ ಎಲ್ಲರೂ ಹೇಳುದಿಲ್ಲ. ನಿಮ್ಮದು ಯಾವ ಜೇನು? ರಬ್ಬರ್ ಜೇನ? ರಬ್ಬರ್ ಜೇನು ಆದ್ರೆ ನಮಗೆ ಬೇಡ ಅಂತ ಹೇಳುವವರು ಇದ್ದಾರೆ. ರಬ್ಬರ್ ತೋಟದಲ್ಲಿ ನಾವು ಇಡ್ಲಿಲ್ಲ. ನಾವು ತೆಂಗಿನ ತೋಟದಲ್ಲಿ, ನಮ್ಮ ಮೊದಲಿನ ಅಡಿಕೆ ತೋಟ ಇದೆ ಅಲ್ಲ, ಆ ಅಡಿಕೆ ಮರ ಇಲ್ಲದಿದ್ರು ಕೋಕೋ ಇದೆ, ಕಾಳುಮೆಣಸು, ಬೇರೆಲ್ಲ ಗಿಡಗಳಿದೆ, ಅಲ್ಲಿ ಇಟ್ಟಿದ್ದೇವೆ. 20 ಪೆಟ್ಟಿಗೆ ಇದೆ ಸರ್, ಈಗ 15 ಪೆಟ್ಟಿಗೆ ಉಳ್ಕೊಂಡಿದೆ, ಉಳಿದದಲ್ಲಿ ಎಲ್ಲ ಹಾರಿ ಹೋಗಿದೆ, ಈ ವರ್ಷ ಮಳೆಗಾಲದಲ್ಲಿ ಹೋಗಿದೆ. ಅದನ್ನು ನಾನು ಸರಿಯಾಗಿ ಸೆಟ್ ಮಾಡಿ ಇಡ್ಲಿಲ್ಲ. ಈಗ ಕೋಕೋ ಅಂತ ಹೇಳಿದ್ರಿ, ಅಡಿಕೆ ತೋಟದಲ್ಲಿ ಹಾಕೊಂಡಿದ್ದೀರಾ? ಹೌದು, ಮೊದಲು ಅಡಿಕೆ ತೋಟ ಇತ್ತಲ್ಲ, ಅದರ ಮಧ್ಯೆ ಇಡೀ ಕೋಕೋ ಇದೆ. ಕೋಕೋ ಸರ್ ತುಂಬಾ ಲಾಭದಾಯಕ, ಈಗ ಒಳ್ಳೆ ರೇಟ್ ಇದೆ, 220 ರೂಪಾಯಿ ಈಗ ಕೆಜಿಗೆ ಸಿಗ್ತದೆ, ಆದಾಯ ತರ್ತದೆ. ಅದು ನಮ್ಮ ಕೆಲಸದವರಿಗೆ ಸಂಬಳ ಕೊಡ್ಲಿಕ್ಕೆ ಸಾಕಾಗ್ತದೆ. ಹೌದು, ಆದ್ರೆ ಮಂಗ ಬಿಡುದೇ ಇಲ್ಲ. ನಿನ್ನೆ ಒಂದು ಸಾಧಾರಣ 10 ಕೆಜಿ ಕೋಕೋವನ್ನು ಮಂಗ ತಿಂದು ಹಾಳು ಮಾಡಿದೆ. ಹಣ್ಣಾಗ್ಲಿಕ್ಕೆ ಬಿಡುದಿಲ್ಲ. ಮಂಗುಗಳ ಕಾಟನೂ ನಿಮ್ ಕಡೆ ಇದೆ? ತುಂಬಾ ವಿಪರೀತ. ಒಂದು ಅಡಿಕೆ ಮರದ ಸಾಲು ಅಂತ ಅಂದ್ರೆ, ಒಂದು ಜೋಡಿ ಸಾಲು, ಎಷ್ಟು ಈ ಕೋಕೋ ಗಿಡಗಳನ್ನ ಹಾಕಬಹುದು ಅಂತೇಳಿ? ತೋಟದ ಸುತ್ತ ಸುತ್ತ ತೋಟದ ಮಧ್ಯ ನಮ್ಮ ಅಂಗಳದಲ್ಲಿ ಕೂಡ ಕೋಕೋ ಹಾಕಿದ್ದೇವೆ. ಕೋಕೋದ ಒಂದು ಯೋಜನೆ ಇತ್ತು ಸರ್ಕಾರದ್ದು 10 ವರ್ಷದ ಹಿಂದೆ, ಆ ಯೋಜನೆಯಲ್ಲಿ ನಾವು ಕೋಕೋ ಹಾಕಿದ್ವಿ. ಅಂದ್ರೆ ಎಷ್ಟು ವರ್ಷಕ್ಕೆ ಇವು ಫಲ ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ? 3 ವರ್ಷದಲ್ಲಿ ಕೊಡ್ತದೆ. 3 ವರ್ಷಕ್ಕೆ ಕೊಡ್ತದೆ. ಸಾಧಾರಣ ಹೂ ಬಿಡೋದು ಯಾವಾಗ ಇದು? ಇಡೀ ವರ್ಷ ಆಗ್ತದೆ, ಹೆಚ್ಚು ಕಡಿಮೆ ಅಂತ. ಮಳೆಗಾಲದಲ್ಲಿ ಜಾಸ್ತಿ ಆಗ್ತದೆ, ಈಗ ಆಗ್ಲಿಕ್ಕೆ ಶುರುವಾಗಿದೆ. ಜೂನ್ ಆಗಸ್ಟ್ ಅಲ್ಲಿ ತುಂಬಾ ಆಗ್ತದೆ. ಈಗ ಅಂದ್ರೆ ಫೆಬ್ರವರಿ, ಇನ್ನು ಆಗಸ್ಟ್ ತನಕ ತುಂಬಾ ಕೊಡ್ತದೆ ಇಳುವರಿ. ಕಾಯಿಗಳು ಬರ್ತಲೇ ಬರ್ತಾ ಇರ್ತದೆ. ಆಮೇಲೆ ಆಗಸ್ಟ್ ನಂತರ ಜೋರು ಮಳೆಗಾಲದಲ್ಲಿ ಮತ್ತೆ ಕಡಿಮೆ ಆಗ್ತದೆ, ಆಗಸ್ಟ್ ಅಲ್ಲಿ ಕಡಿಮೆ ಆಗಿಕೊಂಡು ಹೋಗ್ತದೆ. ಅಂದ್ರೆ ಒಂದ್ಸರಿ ಹೂ ಬಿಟ್ಟು ಕಾಯಿಗಾದ ಎಷ್ಟು ತಿಂಗಳು ಬೇಕಾಗಬಹುದು ಅಂತೇಳಿ? 2 ತಿಂಗಳು ಬೇಕು. 2 ತಿಂಗಳು ಬೇಕಾಗುತ್ತೆ. ಮತ್ತೆ ಯಾವ ಹಂತದಲ್ಲಿ ಕೊಯ್ಲು ಮಾಡಬೇಕು? ಈಗ ಚೂರು ಹಳದಿ ಕಾಣ್ತದೆ, ಅದು ಹಳದಿ ಕಾಣುವಾಗ ನಾವು ಮೊದಲಿಗೆ ಹಸಿರಿರುತ್ತೆ, ಹಸಿರಿರ್ತದೆ. ಆದ್ರೆ ನಾವೀಗ ಹಸಿರಿರುವಾಗಲೇ ಕೊಯ್ದು ಬಿಡೋದು, ಮಂಗ ನಮ್ಮಿಂದ ಮೊದಲೇ ಅದಕ್ಕೆ ಗೊತ್ತಾಗ್ತದೆ. ಅಲ್ಲ, ಅದರಿಂದ ಒಳಗಡೆ ಬೇಳೆ ಇರುತ್ತಲ್ಲ, ಅದರದ್ದು ಬೀಜಗಳು, ಅದ್ರದ್ದೇನ್ ಗುಣಮಟ್ಟ ಏನ್ ಕಡಿಮೆ ಆಗಲ್ವಾ? ಹಸಿರಿ ಇದ್ದಾಗಲೇ ಕೊಯ್ಲು ಮಾಡಿ ಆಗ್ತದೆ, ಕೆಜಿ ಕಡಿಮೆ ಆಗ್ಬಹುದು. ಮಂಗಗಳು ಬಿಡಲ್ಲ? ಮಂಗಗಳು ಬಿಡಲ್ಲ. ಕೆಲವರು ಏನ್ ಮಾಡ್ತಾರೆ, ಹಸಿರು ಕಾಯಿಯನ್ನೇ ಕೊಯ್ದು ಅಂಗಳದಲ್ಲಿ ರಾಶಿ ಹಾಕ್ತಾರೆ, ಅದರಷ್ಟಕ್ಕೆ ಅದು ಹಣ್ಣಾಗ್ತದೆ, ಆಗ ಅದರಿಂದ ಬೀಜವನ್ನು ಬೇರ್ಪಡಿಸ್ತಾರೆ. ನೀವು ಹಾಗೆ ಮಾಡ್ತೀರಾ? ನಾವು ಈಗ ಹಾಗೆ ಹಸಿರು ಕಾಯಿಯನ್ನು ಕೊಯ್ಲಿಕ್ಕೆ ಶುರು ಮಾಡಿದ್ದೇವೆ. ಮತ್ತೇನ್ ಮಾಡೋದು, ಮಂಗ ಹಸಿರು ಕಾಯಿಗಳನ್ನು ಕೊಯ್ದಾದ್ಮೇಲೆ ಏನ್ ಮಾಡ್ತೀರಾ? ಅದನ್ನು ಕೊಯ್ದು ತಂದು ಮನೆಯಲ್ಲಿ ರಾಶಿ ಹಾಕುದು, ಆಮೇಲೆ ಅದನ್ನು ಒಡೆಯೋದು, ಬೀಜ ತೆಗೆಯೋದು, ಮಾರಾಟ ಮಾಡೋದು. ಬೀಜಗಳನ್ನ ಒಣಗಿಸ್ತೀರಾ? ಇಲ್ಲ ಇಲ್ಲ, ಬೀಜವನ್ನೇ ಮಾರಾಟ ಮಾಡೋದು. ಎಲ್ಲರೂ ತಗೊಳ್ತಾರೆ ಸರ್, ನಮ್ಮ ಮನೆ ಹತ್ರ ಕಲ್ಲುಗುಂಡಿಪೇಟೆ, ಕಲ್ಲುಗುಂಡಿಪೇಟೆಯಲ್ಲಿ ತುಂಬಾ ಅಂಗಡಿಗಳಿವೆ. ಮನೆಗೆ ಬಂದು ತಗೊಂಡು ಹೋಗ್ತಾರ ಅಥವಾ ನೀವೇ ತಗೊಂಡು? ಮನೆಗೆ ಬರೋದಿಲ್ಲ. ಕ್ಯಾಂಪ್ಕೋ ಇದೆ. ಹೌದು, ಕ್ಯಾಂಪ್ಕೋ ಬೇರೆ ಅಂಗಡಿಗಳು ಕೂಡ ತಗೊಳ್ತಾರೆ. ಸೊಸೈಟಿನವರು ತಗೊಳ್ತಾರೆ, ಸೊಸೈಟಿಯವರು ತಗೊಳ್ತಾರೆ, ಅಂಗಡಿಯವರು ತಗೊಳ್ತಾರೆ. ಹಾಗಾಗಿ ಮಾರಾಟಕ್ಕೆ ಏನು ಸಮಸ್ಯೆ ಇಲ್ಲ. ಅದೊಂದು ನಿಮಗೆ ಒಳ್ಳೆ ಲಾಭ ತಂದುಕೊಡುತ್ತೆ. ಹೌದು, ಬೇಡಿಕೆ ಇದೆ, ಅದಕ್ಕೆ ಬೇಡಿಕೆ ಇದೆ, ತುಂಬಾ ಬೇಡಿಕೆ ಇದೆ. ಕಾಲು ಕೆಜಿ ಇದ್ರೂ ತಗೊಳ್ತಾರೆ ಅಂಗಡಿಯವರು. ಕೋಕೋದ ಇನ್ನೊಂದೇನಂದ್ರೆ ಸಾಕಷ್ಟು ಎಲೆ ಉದುರಿಸುತ್ತಲ್ವೇ ತೋಟದಲ್ಲಿ, ಅದೊಂದು ರೀತಿ ಕೆಂಪಾಗಿ ಎಲೆ ಉದುರಿದಾಗ ಸಾಕಷ್ಟು ಗೊಬ್ಬರನೂ ಆಗ್ಬಹುದಲ್ವೇ? ಆಗ್ಬಹುದು, ಆದ್ರೆ ಎಲೆ ಉದುರಿಸಿದ ನನಗೆ ಹಾಗೆ ಗೊತ್ತಾಗ್ಲಿಲ್ಲ. ಕೋಕೋ ಎಲೆಯನ್ನು ಹಸುಗಳಿಗೆ ಹಾಕ್ಬಹುದು ತಿನ್ಲಿಕ್ಕೆ. ಎಲೆಗಳು ಉದುರುತ್ತವೆ ಸರ್, ಖಾಲಿ ಅಂತ ಆಗುದಿಲ್ಲ, ಎಲೆಗಳು ಇರ್ತದೆ, ಒಣಗಿದ ಎಲೆ ಉದುರುತ್ತದೆ, ಉದುರುತ್ತದೆ, ಮಲ್ಚಿಂಗ್ ಆಗ್ತದೆ ತೋಟದಲ್ಲಿ, ಗೊಬ್ಬರ ಆಗುತ್ತಲ್ವಾ? ಆಗ್ತದೆ, ಆಗ್ತದೆ. ಅದೊಂದು ನಮಗೆ ಒಳ್ಳೆ ಲಾಭನೇ. ಹೌದು, ಸಾವಯವ ಗೊಬ್ಬರ ಆದಂಗಾಗುತ್ತೆ. ಮತ್ತೆ ನಮ್ಮ ಮಣ್ಣಲ್ಲಿರೋ ತೇವಾಂಶನು ಕೂಡ ಸಂರಕ್ಷಣೆ ಆಗುತ್ತೆ. ಹಸುಗಳು ಕೂಡ ತಿಂತವೇನಾದ್ರು ಒಳ್ಳೆ? ಹೌದು, ಅದ್ರ ಎಲೆಗಳನ್ನ ಹಸು ತಿಂತದೆ, ಹಣ್ಣಾಗ್ತದಲ್ಲ ಅದರ ಸಿಪ್ಪೆ, ಅದನ್ನು ಕೂಡ ದನಗಳಿಗೆ ಹಾಕ್ತೇವೆ ನಾವು. ಮತ್ತೆ ಈ ಕೋಕೋ ಜೊತೆಗೆ ಸಹ ಬೆಳೆಗಳು ಅಂತ ಕೆಲವು ಸಂದರ್ಭದಲ್ಲಿ ಬಾಳೆನು ಬೆಳ್ಕೊಳ್ತಾರೆ, ನೀವು ಹಂಗೆ ಮಾಡಿದಿರಾ ಏನಾದ್ರು? ಬಾಳೆ ಇಡೀ ತೋಟದಲ್ಲೇ ಇದೆ ಸರ್, ಅದು ಅಷ್ಟೇ. ಆನೆಗಳು ಬಾಳೆನೇ ಇಡುದಿಲ್ಲ. ಯಾವ ತರ ಬಾಳೆ ಹಾಕೊಳ್ತೀರಾ ನೀವು? ನಮ್ದು ಕದಳಿ ಬಾಳೆ. ಕದಳಿ ಬಾಳೆ, ನೀವು ಬಹುಶಃ ಅದನ್ನ ಏಲಕ್ಕಿ ಬಾಳೆ ಅಂತ ಕರಿತೀರಿ. ಏಲಕ್ಕಿ ಬಾಳೆ, ನಾವು ಕದಳಿ ಅಂತ ಕರೆಯೋದು. ಇಡೀ ತೋಟ ಇದೆ. ಕದಳಿ ಅಂದ್ರೆ ಬಾಳೆನೇನೆ, ತಳಿಗೂ ಅದೇ ಹೆಸರು ಇಡೀ ಕದಳಿ ಬಾಳೆ, ನಾವು ಹಾಗೆ ಕರೆಯೋದು ಕದಳಿ. ಏಲಕ್ಕಿ ಬಾಳೆ ಅಂದ್ರೆ ಸ್ವಲ್ಪ ಸಣ್ಣ ಗಾತ್ರದ ಹಣ್ಣುಗಳು ಬರ್ತವೆ, ಸಣ್ಣ ಏಲಕ್ಕಿ ಬಾಳೆ ಅಂತ. ಮತ್ತೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೇಡಿಕೆ ಇದೆ, ಅದಕ್ಕೆ ಬೇಡಿಕೆ. ಈಗ ಎಲ್ಲ ಹಣ್ಣಿಗೂ ಬೇಡಿಕೆ ಇದೆ. ಮೊನ್ನೆ ಕೆಂಪು ಹಣ್ಣಾಗ್ತದೆ, ಒಂದು ಹುಳಿ ಹಣ್ಣು ಸರ್, ಆ ಹಣ್ಣು ಕೊಟ್ಟಿದ್ದೆ, ಅದನ್ನ ಯಾರು ನಮ್ಮಲ್ಲೆಲ್ಲ ತಿನ್ನೋದೇ ಇಲ್ಲ. ನನಗೆ ಕೆಜಿಗೆ 50 ರೂಪಾಯಿ ಸಿಕ್ಕಿತ್ತು. ಯಾವ್ದದು, ಯಾವ ಹಣ್ಣದು? ನಕ್ಷತ್ರ ನೇರಳೆ ಹುಳಿ ಹಣ್ಣದು, ಅದನ್ನ ತಕೊಂಡೋಗಿದ್ದೆ ಪೇಟೆಗೆ. ಕೆಜಿಗೆ 50 ರೂಪಾಯಿ ಸಿಕ್ಕಿತ್ತು, 50 ಅಲ್ಲ 40. ನಂಗೆ ಆಶ್ಚರ್ಯ ಆಗಿತ್ತು, ಇಷ್ಟು ಈ ಹಣ್ಣಿಗೆ ಇಷ್ಟು ಬೆಲೆ ಅಂತ. ಅಂದ್ರೆ ಎಲ್ಲಾ ಹಣ್ಣುಗಳಿಗೂ ಬೇಡಿಕೆ ಇದೆ ಅಂತ. ಅಂದ್ರೆ ಈ ಗೊಬ್ಬರ ಇದೆಲ್ಲ ಏನ ಕೊಡ್ತೀರಾ? ರಾಸಾಯನಿಕ ಗೊಬ್ಬರಗಳು ಇಲ್ಲ ಅಥವಾ ಸಾವಯವನೇ? ರಾಸಾಯನಿಕ ಗೊಬ್ಬರ ತರುವುದೇ ಇಲ್ಲ, ಹಸು ಇದೆ ಅಲ್ಲ, ಹಟ್ಟಿ ಗೊಬ್ಬರ ಹಾಕ್ತೇವೆ. ತೆಂಗಿನ ಮರಕ್ಕೆ ಪೊಟ್ಯಾಶ್ ಸ್ವಲ್ಪ ಬೇಕಾಗುತ್ತೆ, ಹಾಕ್ತೇವೆ. ಅವು ಎಷ್ಟಿದಾವೆ ತೆಂಗಿನ ಮರಗಳು? 300-400 ಇದೆ. ಓಹೋ, ನಿಮ್ಮ ಇಡೀ ತೋಟದಲ್ಲೇ ಅಲ್ಲಲ್ಲೇ ಇದೆ, ಅದು ಕಾಯಿಗಳು ಬಿಡ್ತಾ ಇದೆ ಚೆನ್ನಾಗಿ. ಹೌದು, ಈಗ ನೆಟ್ಟ ಗಿಡವನ್ನೆಲ್ಲ ಆನೆ ತಿಂದು, ಒಂದು ಗಿಡ ಕೂಡ ಇಲ್ಲ ಈಗ, ಮರಗಳಷ್ಟೇ ಇರುದು. ಓಹೋ, ಸಸಿಗಳನ್ನ ನೀವು ಹಾಕಿದ್ದವು? ಯಾವುದಿಲ್ಲ. ಅಂದ್ರೆ ತುಳಿದು ಹಾಳು ಮಾಡುತ್ತಾ ಹೇಗೆ? ಈ ವರ್ಷ 100 ತೆಂಗಿನ ಗಿಡವನ್ನ ಆನೆ ತಿಂದಿದೆ. ತುಳಿಯುವುದಲ್ಲ, ಅರ್ಧ ತಿನ್ನುದು, ಅರ್ಧ ಬಿಸಾಡುದು, ಹಾಳು ಮಾಡುದು. ತಿನ್ನೋದಕ್ಕಿಂತ ಜಾಸ್ತಿ ಹಾಳು ಮಾಡ್ತದೆ. ಮಂಗ ಕೂಡ ಅಷ್ಟೇ, ಫಸಲನ್ನ ಹಾಳು ಮಾಡೋದು, ಅದು ತಿನ್ನೋದು ಕಡಿಮೆ, ಹಾಳು ಮಾಡೋದೇ ಜಾಸ್ತಿ. ನಮ್ಮ ಕಣ್ಣ ಎದುರೇ ಕೊಕ್ಕವನ್ನು ಕೊಯ್ದು ನಮ್ಮ ಮುಖಕ್ಕೆ ಬಿಸಾಡಿ ಹೋಗ್ತದೆ, ಅಷ್ಟು ಕಾಟ ಇದೆ. ಹೌದು, ಮಂಗಗಳು. ಮತ್ತೆ ಇನ್ನೊಂದು ನಿಮ್ದು ಮುಖ್ಯವಾದ ಬೆಳೆ ತಾವು ತಿಳಿಸಿದ್ದು ರಬ್ಬರ್. ಹೌದು, ರಬ್ಬರ್ ಎಲ್ಲ ಹಾಕೊಂಡಿದ್ದೀರಾ? ಗುಡ್ಡದಲ್ಲಿ ಹಾಕಿದ್ದೇವೆ, ಒಂಚೂರು ಅಡಿಕೆ ತೋಟದ ಮಧ್ಯೆ ಕೂಡ ಹಾಕಿದ್ದೇವೆ. ರಬ್ಬರ್ಗೇನು ಈ ಆನೆ ಮತ್ತೆ ಮಂಗಗಳ ಕಾಟ ಇಲ್ಲ? ರಬ್ಬರಿಗೆ ಅದೆಲ್ಲ ಇಲ್ಲ, ಯಾವ ಕಾಟ ಕೂಡ ಇಲ್ಲ, ಕಾಡು ಪ್ರಾಣಿಗಳ ಹಾವಳಿ ಇಲ್ಲ, ಅದರಿಂದ ಹಾಲು ತೆಗೆದು ನಾವು ಮಾರೋದು. ಅದು ಸಾಧಾರಣವಾಗಿ 5-5 ಮೀಟರ್ಗೆ ಹಾಕೊಳ್ತಾ ಇರ್ತಾರೆ ದೂರ ದೂರಕ್ಕೆ. ಎಷ್ಟು ವರ್ಷಕ್ಕೆ ನಮಗೆ ಹಾಲು ಸಂಗ್ರಹಣೆ ಮಾಡೋದಕ್ಕೆ ಬರುತ್ತೆ? ಅದು 7 ವರ್ಷ ಆಗುವಾಗ. 7 ವರ್ಷ ಆಗುತ್ತೆ. ಅದು ಸಂಗ್ರಹಣೆ ಮಾಡೋ ವಿಧಾನ ಹೇಗೆ ಅಂತೀರಿ ಹಾಲನ್ನ ಸರ್? ಅದು ಫಸ್ಟ್ ಮರ ಗೀರ್ಬೇಕು, ಮರ ಗೀರಿ ಆದ್ಮೇಲೆ ಅದರಿಂದ ಹಾಲು ಬರ್ತದೆ. ಅಂದ್ರೆ ಓರೆಯಾಗಿ ಒಂದು ಕತ್ತರಿಸ್ತಾರೆ ತೊಗಟೆನ? ಹೌದು, ತೊಗಟೆನ ಕತ್ತರಿಸುದು. ಆಮೇಲೆ ಗೆರಟೆ ಇಡ್ತೇವೆ ಅದರ ಕೆಳಗಡೆ. ಕೆಳಗಡೆ ಅಂದ್ರೆ ಈ ತೆಂಗಿನ ಚಿಪ್ಪು ಇಡ್ತೀರಾ? ತೆಂಗಿದ್ದಲ್ಲ, ಪ್ಲಾಸ್ಟಿಕ್. ಇದು ಪ್ಲಾಸ್ಟಿಕ್ ಸಿಗುತ್ತೆ, ಪೇಟೆಯಲ್ಲಿ ಸಿಗ್ತದೆ, ಅದನ್ನ ಇಡ್ತೇವೆ. ಹಾಲು ಬೀಳ್ತದೆ, ಸಾಧಾರಣ ಒಂದು 2 ಗಂಟೆ ಹೊತ್ತಾಗುವಾಗ ಹಾಲೆಲ್ಲ ಬಿದ್ದಾಗಿರ್ತದೆ. ಆಮೇಲೆ ಹಾಲನ್ನ ಬಕೆಟ್ ಅಲ್ಲಿ ಸಂಗ್ರಹಿಸಿ ತಂದು ಶೀಟ್ ಮಾಡೋದು. ಅಂದ್ರೆ ಈಗ ನೀವು ಗಾಯ ಮಾಡ್ತಿರಲ್ಲ, ಗಾಯ ಮಾಡಿದ್ದು ಆದ್ಮೇಲೆ ಅದು ಹಾಲು ಬರೋದಕ್ಕೆ ಪ್ರಾರಂಭ ಆಗ್ತದೆ, ಅಲ್ಲಿ ಒಂದು ಪರ್ಮನೆಂಟ್ ಆಗಿ ಇಡಬೇಕಾಗತ್ತೆ ಅದನ್ನ. ಸಂಗ್ರಹಣೆ ಮಾಡೋದಕ್ಕೆ ಗೆರಟೆ ಅಂತ ಹೇಳಿರಲ್ಲ, ಅದನ್ನ ಇಡಬೇಕು. ಅದು ಅಲ್ಲೇ ಇರ್ತದೆ, ಗೆರಟೆ ಫಿಕ್ಸ್ ಆಗಿ ಇರ್ತದೆ, ಅದನ್ನ ಅಲ್ಲೇ ಒಂದು ತಂತಿ ಹಾಕಿ ಅದನ್ನ ಕಟ್ಬಿಡ್ತಾರೆ. ಹೌದು, ಅಲ್ಲೇ ಇರ್ತದೆ, ಅದರಲ್ಲಿ ಸಂಗ್ರಹಣೆ ಆಗ್ತಾ ಇರುತ್ತೆ. ಹೌದು. ಪ್ರತಿದಿನ ಎಷ್ಟೊತ್ತಲ್ಲಿ ಅದನ್ನ ಎಲ್ಲ ಸಂಗ್ರಹಣೆ ಮಾಡ್ತೀರಾ? ಮತ್ತೆ ಗೀರುವವರು ಕೆಲಸಕ್ಕೆ ಬರ್ತಾರೆ, ಬೆಳಿಗ್ಗೆ 4 ಗಂಟೆಗೆ ಬರ್ತಾರೆ ಅವರು, 4 ಗಂಟೆಗೆ ಗೀರಿ ಹೋಗ್ತಾರೆ, ಆಮೇಲೆ ಹಾಲು ಸಂಗ್ರಹಿಸ್ತಾರೆ 2 ಗಂಟೆ ಬಿಟ್ಟು. ಪ್ರತಿ ಸರಿ ಗೀರ್ಬೇಕಾಗುತ್ತೆ? ಪ್ರತಿ ಸರಿ ಗೀರ್ಬೇಕು, ಪ್ರತಿ ಸರಿ ಗೀರ್ಬೇಕು, ಆಮೇಲೆ ಹಾಲು ಸಂಗ್ರಹಿಸೋದು. ಆಮೇಲೆ ಅದು ಸಂಗ್ರಹಣೆ ಮಾಡ್ಕೊಳ್ತಾರೆ ಎಲ್ಲಾನ ತಂದು ಮಾಡ್ಬೇಕಾಗುತ್ತೆ. ಹೌದು, ಹಾಲನ್ನು ತಂದು ಅದಕ್ಕೆ ಆಸಿಡ್ ಸೇರಿಸಬೇಕು, ನೀರಿಗೆ ಆಸಿಡ್ ಸೇರಿಸಿ ನೀರನ್ನ ಇದನ್ನ ಒಂದು ಟ್ರೇಗೆ ಹಾಕಿ ಅದಕ್ಕೆ ನೀರು ಕೂಡ ಹಾಕ್ಬೇಕು ಅಷ್ಟೇ ಪ್ರಮಾಣದ್ದು, ಹಾಲಿಗೆ 2 ಲೀಟರ್, ಹಾಲಿಗೆ 2 ಲೀಟರ್ ನೀರು, ಹಾಗೆ ಅದಕ್ಕೊಂದು ಪ್ರಮಾಣ ಇದೆ. ಸೇರಿಸಿ ಆಗುವಾಗ ಮರುದಿವಸ ಅದು ಗಟ್ಟಿ ಆಗೋದು. ಆಮೇಲೆ ಅದನ್ನ ಶೀಟ್ ಮಾಡ್ತಾರೆ. ಶೀಟ್ ಮಾಡಿ ಮಾರಾಟ ಮಾಡ್ತೀರಿ? ಶೀಟ್ ಮಾಡಿ ಮತ್ತೆ ಕೆಲಸ ಇದೆ. ಶೀಟ್ ಮಾಡ್ತೇವೆ ಮಿಷನ್ ಅಲ್ಲಿ. ಶೀಟ್ ಮಾಡಿ ಅದಕ್ಕೆ ಒಂದು ಹೊಗೆ ಗೂಡು ಅಂತ ಇದೆ, ಸ್ಮೋಕ್ ಹೌಸ್ ಅಂತ. ಆ ಗೂಡಿಗೆ ಈ ಶೀಟ್ ಅನ್ನು ಹಾಕ್ತೇವೆ. ಅದು 3ನೇ ದಿವಸ ಆಗುವಾಗ ಕಪ್ಪಾಗ್ತದೆ ಶೀಟು. ಆಮೇಲೆ ಮಾರೋದು. ಆ ಸ್ಮೋಕ್ ಹೌಸ್ ದಿನಾ ಬೆಂಕಿ ಹಾಕ್ಬೇಕು. ಇದರೊಳಗೆ ಹೊಗೆ ಫುಲ್ ಆಗಿರ್ತದೆ ಕೋಣೆಯೊಳಗೆ. ಬಂದು ಕೋಣೆ ಅದು, ಅದಕ್ಕೆ ಬಾಗಿಲು ಮಾತ್ರ ಇರೋದು, ಕಿಟಕಿಗಳೆಲ್ಲ ಇಲ್ಲ. ಅದರೊಳಗೆ ಹಾಕೋದು, ಹಾಕಿ ಒಣಗಿಸೋದು. ಒಣಗಿಸಿ ಮಾರ್ಬೇಕು. ಅದಕ್ಕೂ ಒಳ್ಳೆ ಬೇಡಿಕೆ ಇದೆ. ಹೌದು. ನಿಮ್ದು ಎಷ್ಟು ಮರಗಳಿದಾವೆ, ರಬ್ಬರ್ ಮರಗಳು? 900 ಚಿಲ್ಲರೆ ಇರಬಹುದು. 950 ಹತ್ತತ್ರ ಸಾವಿರ ಸಾವಿರ ಇರಬಹುದು. ಅದು ನಿರ್ವಹಣೆಗೆ ಗೊಬ್ಬರ ಇದೆಲ್ಲ ಕೊಡ್ತೀರಾ ಅಥವಾ ಸಾವಯವ ಗೊಬ್ಬರನೇ ಹಾಕ್ತೀರಾ? ಇಲ್ಲ ಸರ್, ಅದಕ್ಕೆ ರಬ್ಬರ್ಗೆ ಹಾಕುದೊಂದು ಗೊಬ್ಬರ ಅಂತಲೇ ಸಿಗ್ತದೆ. ಆ ಗೊಬ್ಬರವನ್ನು ಹಾಕುದು. ವರ್ಷದಲ್ಲಿ 2 ಸಾರಿ ಹಾಕ್ಬೇಕು. ಒಂದ್ಸರಿ ಮಳೆ ಬರುವಾಗ, ಆಮೇಲೆ ಮಳೆ ನಿಲ್ಲುವಾಗ ಒಂದು ಸರಿ, ಹಾಗೆ 2 ಸರಿ ಕೊಡ್ಬೇಕು. ಅಂದ್ರೆ ಮೇ ಜೂನ್ ನಲ್ಲಿ ಹಾಕ್ಬಹುದು, ಮಳೆ ಪ್ರಾರಂಭವಾದಾಗ. ಹೌದು. ಮತ್ತೆ ಅಕ್ಟೋಬರ್, ನವೆಂಬರ್ ಆ ಸಂದರ್ಭದಲ್ಲಿ ಒಂದ್ಸರಿ, 2 ಸರಿ. ಅಂದ್ರೆ ಇದು ಹಾಲು ಸಂಗ್ರಹಣೆ ಮಾಡೋದು ನಡೀತಲೇ ಇರುತ್ತೆ ಅದು? ಹಾ, ಅದಕ್ಕೆ 2 ತಿಂಗಳು ನಾವು ಗ್ಯಾಪ್ ಕೊಡ್ಬೇಕು. ಯಾವಾಗ ಸಾಧಾರಣವಾಗಿ ಗ್ಯಾಪ್ ಆಗಿರುತ್ತೆ? ಏಪ್ರಿಲ್ ಮೇ ತಿಂಗಳಲ್ಲಿ ಸಾಮಾನ್ಯವಾಗಿ. ಬಿಸಿಲು ಜಾಸ್ತಿ ಇರುತ್ತೆ. ಬಿಸಿಲು ಜಾಸ್ತಿ ಇರ್ತದೆ, ಎಲೆಲ್ಲ ಉದುರಿ ಇರ್ತದೆ. ಅದು ಆ ಚಿಗುರುವ ಸಮಯದಲ್ಲಿ ಅದನ್ನ ನಿಲ್ಲಿಸ್ತೇವೆ. ನಮ್ಮ ಯುಗಾದಿ ಸಮಯದಲ್ಲೇ ಅದರದ್ದು ಎಲೆಗಳೆಲ್ಲ ಉದುರಿ ಮತ್ತೆ ಚಿಗುರುತ್ತೆ. ಅದೇ ಸಂದರ್ಭ, ಆ ಸಮಯದಲ್ಲಿ ನಾವು ಸ್ಟಾಪ್ ಮಾಡ್ತೇವೆ. ಮತ್ತೆ ಮಳೆಗಾಲದಲ್ಲಿ ನೀರ್ಗೀರ್ ಎಲ್ಲ ಏನು ಬೀಳಲ್ವಾ? ಹಾಲು ಸಂಗ್ರಹಣೆ ಮಾಡ್ತಾ ಇರ್ತಿರಲ್ಲ ಅದಕ್ಕೆ ಸರ್, ಅದಕ್ಕೆ ಶೀಟ್ ಒದಿಸ್ಬೇಕು. ಮೇಲ್ಗಡೆ ಕಟ್ತಾರ? ಶೀಟ್ ಅನ್ನ ಕಟ್ಟುದಲ್ಲ, ಅದು ಅಂಟಿಸುದು. ಡಾಮರಿಂದ ಅಂಟಿಸುದು. ಆ ಶೀಟ್ಗಳೆಲ್ಲ ಸಿಗುತ್ತೆ ಪೇಟೆಯಿಂದ. ಶೀಟ್ ತರದು, ಪ್ಲಾಸ್ಟಿಕ್ ಶೀಟು. ಅದನ್ನ ಮಳೆ ಬರುವಾಗ ಶೀಟ್ ಹೊದಿಸ್ಲಿಕ್ಕೆ ಆಗುದಿಲ್ಲ. ಮೇ ಲಾಸ್ಟ್ ಗೆ ಆಗುವಾಗ ಅದಕ್ಕೆಲ್ಲ ಶೀಟ್ ಹೊದಿಸಿ ರೆಡಿ ಮಾಡಿ ಇಡಬೇಕು. ಮಳೆ ಬರೋದಕ್ಕೆ ನಾವು ಸಿದ್ಧತೆ ಮಾಡ್ಕೋಬೇಕು. ಸಿದ್ಧತೆ ಮಾಡ್ಬೇಕು, ಇಲ್ಲಾಂದ್ರೆ ರಬ್ಬರ್ ಹಾಲಿಗೆನೆ ನೀರು ಬೆರೆತ್ಕೊಂಡು ಎಲ್ಲ ಗುಣಮಟ್ಟ ಹಾಳಾಗ. ಹೌದು. ಈ ವರ್ಷ ನಾವು ಶೀಟ್ ಹೊದಿಸ್ಲಿಲ್ಲ. ಯಾಕೆ ಹೇಳಿದ್ರೆ ಮೇ ಎಂಡಿಗೆ ಆಗುವಾಗ ಮಳೆ ಶುರುವಾಯ್ತು. ಶುರುವಾದ ಮಳೆ ಬಿಡ್ಲೇ ಇಲ್ಲ. ಮಳೆ ಬಂದ್ರೆ ಶೀಟ್ ಹೊದಿಸ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಶೀಟ್ ಅಂಟ್ಕೊಳ್ಳಲ್ಲ ಅಂತ. ಡಾಮರ್ ಅನ್ನ ಬಿಸಿ ಮಾಡಿ ಶೀಟ್ ಅನ್ನು ಹೊದಿಸುದು. ಹಾಗೆ ನಾವು ಈ ವರ್ಷ ಮಳೆಗಾಲದಲ್ಲಿ ಫಸಲೇ ತೆಗೀಲಿಲ್ಲ, ಶೀಟ್ ಹಾಕದೆ. ಆಮೇಲೆ ನೀವು ಪ್ರಾರಂಭ? ಡಿಸೆಂಬರ್ ಇಂದ ಶುರು ಮಾಡಿದ್ದು. ಒಣ ವಾತಾವರಣ ಬಂದ್ಮೇಲೆ ನೀವು? ಹೌದು. ಸಂಗ್ರಹಿಸ್ತಾ ಇದ್ದೀರಿ? ಹಾ, ಈ ವರ್ಷ ನಮಗೆ ಹಾಗೆ ರಬ್ಬರಿಂದ ಲಾಸ್ ಆಗಿದೆ. ಅಂದ್ರೆ ಕಾಂಡಕ್ಕೆ ಗಾಯ ಮಾಡ್ತೀವಲ್ಲ, ಅದರಿಂದ ಏನಾದ್ರೂ ರೋಗನೂ ಬರಬಹುದಾ? ಅದು ಬರೋ ಸಾಧ್ಯತೆ ಇರುತ್ತಾ? ಇರುತ್ತಂತೆ ಸರ್, ನಮ್ಮಲ್ಲಿ ರೋಗ ಬರಲಿಲ್ಲ. ರಬ್ಬರಿಗೂ ತುಂಬಾ ರೋಗಗಳೆಲ್ಲ ಇವೆ ಅಂತೆ. ನೀವು ಒಂದ್ಸರಿ ಹಾಲು ಸಂಗ್ರಹಣೆ ಮಾಡೋದಕ್ಕೆ ಗಾಯ ಮಾಡಿರ್ತಾರಲ್ಲ, ಮತ್ತೆ ಬೇರೆ ಕಡೆ ಮಾಡ್ಬೇಕಾಗತ್ತ ಅದು ಇನ್ನೊಂದು ವರ್ಷಕ್ಕೆ? ಅದು ನಾವು ಸಂಗ್ರಹಣೆ ಮಾಡೋದಕ್ಕೆ ಇಲ್ಲ ಸರ್, ಅದು ಹಾಗೆ ಗಾಯ ಮಾಡ್ತಾ ಹೋಗೋದು. ಆಮೇಲೆ ಅದು ಒಂದಿಷ್ಟು ಹೈಟ್ ಅಂತ ಇದೆ, ಆಮೇಲೆ ಬೇರೆ ಇನ್ನೊಂದ್ ಕಡೆ ಮಾಡೋದು. ಹಾಗೆ ಮಾಡ್ಕೋಬೇಕಾಗತ್ತೆ, ಮಾಡ್ಬೇಕು, ಬದಲಾಯಿಸ್ಬೇಕು. ಒಬ್ಬ ವ್ಯಕ್ತಿ ಹೈಟ್ ಗೆ ನಾವು ಮಾಡಬೇಕಾಗತ್ತೆ ಸಾಧಾರಣವಾಗಿ ಅಲ್ವಾ? ಒಂದು 4 ಅಡಿ ಎತ್ತರ. ಹೌದು. ಬುಡದಿಂದ 4 ಅಡಿ ಎತ್ತರಕ್ಕೆ ಮಾಡಿದ್ರೆ ಸಂಗ್ರಹಣೆ ಮಾಡೋದಕ್ಕೆ ಸುಲಭ. ಸುಲಭ, ಎಲ್ಲ ಎತ್ತರದವರೆಗೂ ಕೆಲಸ ಮಾಡಬಹುದು. ಮಾಡಬಹುದು ಸರ್. ಅದು ರಬ್ಬರ್ ಹಾಲನ್ನ ಸಂಗ್ರಹಣೆ ಮಾಡಿ ಸಂಸ್ಕರಣೆ ಮಾಡಿ ಆಮೇಲೆ ಮಾರಾಟ ಮಾಡ್ತೀರಿ? ಹೌದು. ಮತ್ತೆ ಬಾಳೆಗೂ ಕೂಡ ತಮಗೆ ಒಳ್ಳೆ ಬೆಲೆ ಸಿಗುತ್ತೆ. ಬಾಳೆ ಈಗ ಇಲ್ಲ, ಮೊದ್ಲು ತುಂಬಾ ಬಾಳೆ ಮಾರುತ್ತಿದ್ದೇವೆ. ಎಷ್ಟು ಹೇಳಿದ್ರೆ ಒಂದು ಲಾರಿ ನಾವು ಬಾಳೆ ಕೊಡ್ತಿದ್ದೆವು. ಈಗ ಆನೆ ಕಾಟ ಶುರುವಾಯ್ತಲ್ಲ, ಮೊದ್ಲು ಇರ್ಲಿಲ್ಲ. ಅದು ಇತ್ತೀಚೆಗೆ ಶುರುವಾದ ಆನೆ ಕಾಟ. ಈಗ ನಮಗೆ ತಿನ್ಲಿಕ್ಕೆ ಅಷ್ಟೇ ಆನೆ ಇದ್ದು ಮಂಗನಿದ್ದು, ಎರಡು ಉಪದ್ರದಲ್ಲಿ ನಮಗೆ ಸಿಗುವುದೇ ಇಲ್ಲ ಬಾಳೆ. ಈಗ ಮಾರಾಟ ಮಾಡುದಿಲ್ಲ. ಸಿಗುವ ಒಂದೆರಡು ಗೊನೆಯನ್ನು ನಾವು ತಿನ್ಲಿಕ್ಕೆ ಉಪಯೋಗಿಸ್ತೇವೆ. ಕಾಫಿ ಎಷ್ಟಿದೆ ಗಿಡಗಳು? ಕಾಫಿ ಗಿಡ ಒಂದು 40 ಆಗ್ಬಹುದು. 40 ಗಿಡಗಳು ಇದಾವೆ. ಯಾವುದು ರೋಬಸ್ಟನಾ? ಅದು ಎರಡು ಇದೆ ಸರ್. ಅರೇಕಾ ರೋಬಸ್ಟ. ಅದು ನಾವು ಹೀಗೆ ಹಾಕಿದ್ದು, ಚೆನ್ನಾಗಿ ಬರ್ತಾ ಇದೆ. ಬರ್ತದೆ. ಅದನ್ನ ನಿಮ್ಮ ಮನೆ ಬಳಕೆಗೂ ಮಾಡಿಕೊಂಡು ಮಾರಾಟ ಮಾಡ್ತೀವಿ? ಮಾಡ್ತೇವೆ ಸರ್, ಮಾಡ್ತೇವೆ. ಕಾಫಿ ಕೊಯ್ದಾದ್ರೆ ಬೀಜ ಒಣಗಿಸಿ ಬೀಜವನ್ನು ಮಾರಾಟ ಮಾಡೋದು. ಮತ್ತೆ ಏಲಕ್ಕಿ ಬೆಳೆನು ಇದೆಯಾ? ಇಲ್ಲ, ಅದು ಎಲ್ಲ ಹೋಗಿದೆ. ಈಗ ಇಲ್ಲ, ಮೊದ್ಲಿತ್ತು, ಈಗ ಏಲಕ್ಕಿ ಇಲ್ಲ. ಕಟ್ಟೆ ರೋಗ ಇದೆಲ್ಲ ಹೇಳ್ತಾರಲ್ಲ. ಹೌದು, ಕಟ್ಟೆ ರೋಗ ಬಂದು ಹಳದಿಯಾಗಿ ಸತ್ತೋಗಿದೆ. ಕಾಳುಮೆಣಸು ಬಳ್ಳಿಗಳು ಇದಾವ? ಇದೆ ಸರ್, ಎಲ್ಲ ಮರದಲ್ಲಿ ಇದೆ. ಅಂಗಳದಲ್ಲಿ ಯಾವುದೆಲ್ಲ ಮರಗಳಿದೆ ಅದಕ್ಕೆಲ್ಲ ಹಬ್ಬಿಸಿದ್ದೇವೆ, ಯಾವುದು ಬಾಕಿ ಇಲ್ಲ. ಅದು ಪರವಾಗಿಲ್ಲ, ಒಳ್ಳೆ ಇದನ್ನು ಕೊಡುತ್ತ ಇಳುವರಿನ ಕೊಡುತ್ತೆ. ಅದು ಕೊಯ್ಯುವವರಿಲ್ಲ, ಸಕಾಲಕ್ಕೆ ಕೊಯ್ಬೇಕಲ್ಲ. ಈಗೆಲ್ಲ ಉದುರಿ ಮರದ ಬುಡದಲ್ಲಿ ಇದೆ. ಕೆಲಸದವ ಬರ್ಲಿಲ್ಲ, ಹೇಳಿ ಸಾಕಾಯ್ತು, ಹೇಳಿ ಹೇಳಿ ಇವತ್ತು ಬರ್ತೇನೆ ನಾಳೆ ಬರ್ತೇನೆ ಅಂತ ಹೇಳಿದ್ದಾನೆ. ಚಂಬು ಗ್ರಾಮ ಅಂದ್ರೆ ಸ್ವಲ್ಪ ಉಷ್ಣಾಂಶ ಇರುವಂತ ವಾತಾವರಣ, ಮಡಿಕೇರಿಗೆ ಹೋಲಿಸಿದ್ರೆ. ಸ್ವಲ್ಪ ಮುಂಚಿತವಾಗಿ ಬರುತ್ತೆ ಅಲ್ಲಿ ಕೊಯ್ಲಿಗೆ. ಹೌದು, ಜನವರಿ ಫೆಬ್ರವರಿ ಎಲ್ಲ ಬಂದ್ಬಿಡುತ್ತೆ. ಹಾ ಬರ್ತದೆ, ಎಲ್ಲ ಎಲ್ಲ ರೈತರ ತೋಟದಲ್ಲಿ ಕೊಯ್ದಾಯ್ತು, ನಮ್ದೇ ಈಗ ಬಾಕಿ ಇರೋದು. ಅಂದ್ರೆ ನಿಮ್ಮಲ್ಲಿ ಸಾಧಾರಣವಾಗಿ ಸ್ವಲ್ಪ ಮುಂಚಿತವಾಗಿ ಕೊಯ್ಲಿಗೆ ಬರುತ್ತೆ. ಹೌದು. ಅದಕ್ಕೆ ಗೊಬ್ಬರ ಇದೆಲ್ಲ ಏನಾದ್ರೂ ಕೊಡ್ತೀರಾ ಅಥವಾ ಸ್ವಾಭಾವಿಕವಾಗಿನೇ ಅದು ಬೆಳೆಯುತ್ತಾ ಹೇಗೆ? ಕೊಟ್ಟಿಗೆ ಗೊಬ್ಬರ ಕೊಡ್ತೀರ? ಇಲ್ಲ, ಕಾಳುಮೆಣಸಿಗೆ ನಾವು ಯಾವ ಗೊಬ್ಬರವನ್ನು ಇಷ್ಟರವರೆಗೆ ಕೊಡ್ಲಿಲ್ಲ. ಕೊಟ್ಟಿಗೆ ಗೊಬ್ಬರನು ಯಾವುದು ಕೊಡ್ಲಿಲ್ಲ. ಅದು ಮರದ ಅಡಿಕೆ ಮರದಲ್ಲಾದ್ರೆ ಅದರದ್ದೇ ಗೊಬ್ಬರ ಇರ್ತದಲ್ಲ, ಬೇರೆ ಮರದಲ್ಲಿದ್ರು ನಾವು ಯಾವ ಗೊಬ್ಬರ ಕೊಡ್ಲಿಲ್ಲ, ನೀರು ಕೊಡ್ಲಿಲ್ಲ. ಸ್ವಾಭಾವಿಕವಾಗಿ ಬೆಳ್ತಾ ಇದೆ. ಆದ್ರೂ ಕಾಳುಗಳು ಬಿಡುತ್ತೆ. ಬಿಡುತ್ತೆ, ಬೇರೆಯವರು ಹೇಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಾವಂತೂ ನೀರು ಗೊಬ್ಬರ ಇಷ್ಟರವರೆಗೆ ಕೊಡ್ಲಿಲ್ಲ. ಸ್ವಾಭಾವಿಕವಾಗಿ ಮಾಡ್ಕೊಳಂಗೆ ಆಗುತ್ತೆ. ಕೆಲವರು ಬೋರ್ಡ್ ದ್ರಾವಣ ಕೊಡ್ತಾರಂತೆ, ಸ್ಪ್ರೇ ಮಾಡ್ತಾರಂತೆ, ನಾವು ಅದು ಮಾಡಲಿಲ್ಲ. ಮತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಬಳ್ಳಿಗಳೆಲ್ಲ ಹಳದಿ ಆಗೋದು ಅಂತ ಕೊಳತಂಗ ಆಗೋದು ಇದೆಲ್ಲ ಆಗುತ್ತೆ ಕಾಳುಮೆಣಸು. ಮಳೆಗಾಲದಲ್ಲಿ ಹಾಗೇನು ನಮಗೇನು ತೊಂದರೆ ಕಾಣಲಿಲ್ಲ. ಸೊರಗು ರೋಗ ಬರೋದು ಅದು ಯಾವ ಕಾಲದಲ್ಲೂ ಬರ್ತದೆ, ಮಳೆಗಾಲದಲ್ಲಿ ಅಂತ ಏನಿಲ್ಲ, ಬೇಸಿಗೆಯಲ್ಲೇ ಜಾಸ್ತಿ ಬರೋದು. ಅದು ಬೇಸಿಗೆಯಲ್ಲೇ ಬರಬಹುದು. ಬೇಸಿಗೆಯಲ್ಲಿ ಹಳದಿ ಆಗುತ್ತಾ? ಅದು ಹಳದಿ ಆಗ್ತದೆ, ಎಲೆಲ್ಲ ಹಳದಿ ಆಗಿ ಆಮೇಲೆ ಸಾಯ್ತದೆ. ಅಂದ್ರೆ ಹಠಾತ್ತಾಗಿ ಏನು ಸತ್ತೋಗಲ್ಲ, ಎಲೆಗಳು ಕಪ್ಪಾಗಿ ಕೊಳತು ಬಳ್ಳಿಗಳೆಲ್ಲ ಕೊಳತು ಹೋಗೋದೇನಿಲ್ಲ. ಇಲ್ಲ ಇಲ್ಲ, ಹಾಗೆ ಇಲ್ಲ. ನಿಮ್ಮಲ್ಲಿ ಕ್ರಮೇಣವಾಗಿ ಹಳದಿಯಾಗಿ ಆಮೇಲೆ ಒಣಗೋಗ್ಬಿಡುತ್ತೆ. ಹೌದು. ಅದಕ್ಕೆ ಹೊಸ ಬಳ್ಳಿನ ಇಡ್ಬೇಕಾ? ನಡ್ತಾ ಇರೋದು ಅದು. ಸಸಿಗಳು ಮಾಡ್ಕೊಳ್ತೀರಾ ನೀವೇನೆ ಸರ್? ಕೊಂಬೆ ಕಟ್ ಮಾಡೋದು ಜೂನ್ ತಿಂಗಳಲ್ಲಿ ನಡೋದು. ಯಾವ್ದೆಲ್ಲ ಯಾವೆಲ್ಲ ಮರ ಖಾಲಿ ಇದೆ, ಯಾವ್ದರಲ್ಲಿ ಸತ್ತೋಗಿದೆ, ಅಲ್ಲೆಲ್ಲ ನಡ್ತಾ ಇರೋದು. ಅದು ಪ್ರತಿ ವರ್ಷ ನಡೀತದೆ. ಅದೊಂದು ರೀತಿ ಕಾರ್ಯಕ್ರಮ ಇದ್ದಾಗೆ. ಆದ್ರೂ ನಿಮಗೆ ಅದೊಂದು ಹೆಚ್ಚಿನ ಒಂದು ಆದಾಯ ತಂದುಕೊಡೋದಂತ ಬೆಳೆನೇ. ಹೌದು. ಕಾಳುಮೆಣಸು, ಕಾಳುಮೆಣಸು, ಕೊಕ್ಕೋ ಇದೆಲ್ಲ ನಮ್ಮನ್ನು ಕಾಪಾಡ್ತದೆ. ಮತ್ತೆ ಹಸುಗಳಿದಾವೆ ಅಂತ ಹೇಳಿರಿ, 5 ಹಸುಗಳು. ಅದೇನು ಮಿಶ್ರ ತಳಿ ಹಸುಗಳು ಅಥವಾ ನಮ್ಮ ಲೋಕಲ್ ತಳಿಗಳು? ಮಿಶ್ರ ತಳಿ. ಏನು ಕಪ್ಪು ಬಿಳುಪ ಹೇಗೆ ಅದು? ಒಂದು ಕೆಂಪು ಬಣ್ಣ, ಮತ್ತೆ ಎರಡು ಕಪ್ಪು ಬಿಳಿ, ಮತ್ತೆ ಎರಡು ಕರುಗಳು ಕೆಂಪು ಬಣ್ಣದ್ದು. ಜರ್ಸಿ ಹಸುಗಳು. ಜರ್ಸಿ ಹಸು ಕೆಂಪು ಬಣ್ಣ ಅಂತ ಅಂದ್ರೆ ಒಂದು HF, ಉಳಿದವೆಲ್ಲ ಜರ್ಸಿ. ಅವಕ್ಕೇನೇನು ಆಹಾರ ಕೊಡ್ತೀರಾ ಸರ್? ಹುಲ್ಲೇ ಹಾಕೋದು, ಹಿಂಡಿ ಚೂರು ಹಾಕೋದು. ಹಾಲು ಮಾರಾಟ ಮಾಡೋದಿಲ್ಲ, ಹಿಂಡಿ ಹಾಕಿದ್ರೆ ತುಂಬಾ ಹಾಲು ಬರ್ತದಲ್ಲ, ಆಗ ನಾವು ಹಾಲನ್ನು ಎಲ್ಲಿ ಕೊಡೋದು? ಅದಕ್ಕೆ ಬೇಕಾಗಿ ಅಷ್ಟು ಅದನ್ನು ತುಂಬಾ ಹಿಂಡಿ ಹಾಕಿ ಹಾಗೆಲ್ಲ ಸಾಕೋದಿಲ್ಲ. ಅಂದ್ರೆ ಕಾಡು ಹುಲ್ಲೇ ಕೊಡ್ತೀರಾ? ಅದಕ್ಕೆ ನಮ್ಮ ತೋಟದಲ್ಲಿ ಬೆಳೆದ ಹುಲ್ಲನ್ನೇ ತಂದು ಹಾಕೋದು. ಅದಕ್ಕೇನು ಸುಧಾರಿತ ಹುಲ್ಲುಗಳೇನು ಹಾಕೊಂಡಿಲ್ಲ? ಇಲ್ಲ, ತೋಟದಲ್ಲೇ ಇದೆ ಹುಲ್ಲು, ಅದು ಮುಗಿಯೋದಿಲ್ಲ, ಇದಕ್ಕೆ ಹಾಕಿ ಮುಗಿಯೋದಿಲ್ಲ, ಹುಲ್ಲು ಹಿರಿದು ಹಾಕೋರೆ ಇಲ್ಲದು. ಭತ್ತದ ಕೃಷಿ ಏನ್ ಮಾಡ್ತಾ ಇಲ್ಲ? ಇಲ್ಲ ಇಲ್ಲ, ಅದೊಂದು ಮೊದ್ಲಿಂದಲೇ ಇಲ್ಲ ಭತ್ತ ನಮ್ಮಲ್ಲಿ. ಮತ್ತೆ ಈ ಸಗಣಿ ಗಂಜು ಎಲ್ಲ ಸಂಗ್ರಹಣೆ ಮಾಡ್ಕೊಳ್ತೀರಾ? ಗೋಬರ್ ಗ್ಯಾಸ್ ಇದೆ. ಗೋಬರ್ ಗ್ಯಾಸ್, ಸಗಣಿನೆಲ್ಲ ಹೆಕ್ಕಿ ಗೋಬರ್ ಗ್ಯಾಸ್ ಮಾಡ್ತೀವಿ. ಅಂದ್ರೆ ನಿಮ್ಮ ಮನೆ ಬಳಕೆಗೆ ಸಾಕಾಗುತ್ತಾ? ಅದು ಸಾಕಾಗುತ್ತೆ. ಬಂದ ಒಂದು ಬಗ್ಗಡನ ಮತ್ತೆ ಗೊಬ್ಬರವಾಗಿ ಬಳಸ್ಕೊಳ್ತೀರ? ತೋಟಕ್ಕೆ ಹಾಕ್ತೇವೆ. ತೋಟಕ್ಕೆ ಹಾಕ್ಬೋದು. ಹೌದು, ಆದ್ರೆ ಕಾರ್ಮಿಕರ ಅಭಾವ ಹಟ್ಟಿಯಿಂದ. ಕಳೆದ ತಿಂಗಳು ಗೊಬ್ಬರ ತೆಗೆದಿದ್ದೇವೆ, ಒಂದು ಕಡೆ ತೋಟದಲ್ಲಿ ರಾಶಿ ಹಾಕಿದ್ದೇವೆ, ಅದನ್ನು ಇನ್ನೂ ನಮಗೆ ಮರದ ಬುಡಕ್ಕೆ ಹಾಕ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಕೆಲಸಗಾರರು ಸಿಗುತ್ತೆ. ಅಂದ್ರೆ ನಿಮ್ಮದು ಚಂಬು ಗ್ರಾಮ ಅಂತ ಅಂದ್ರೆ ಸ್ವಲ್ಪ ಬಿಸಿ ವಾತಾವರಣ ಇರೋದ್ರಿಂದ ವರ್ಷ ಪೂರ್ತಿ ಅಡಿಗೆ ಅನ್ನಿಲ್ಲ ಸಿಗುತ್ತೆ ನಿಮಗೆ? ಸಿಗುತ್ತೆ. ಮಳೆಗಾಲದಲ್ಲೂ ಏನ್ ಸಮಸ್ಯೆ ಆಗಲ್ಲ? ಇಲ್ಲ. ಚಳಿಗಾಲದಲ್ಲೂ ಏನ್ ಸಮಸ್ಯೆ? ಅಂದ್ರೆ ಈ ಉಷ್ಣಾಂಶ ಕಡಿಮೆ ಇದ್ದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಾರೆ, ನಿಮ್ ಕಡೆ ಒಂಥರ ಬೆಚ್ಚನಗಿನ ವಾತಾವರಣ ಬರ್ತದೆ, ಹಾಗಾಗಿ ನಿಮಗೆ ಗೊಬ್ಬರ ಅನ್ನೆಲ್ಲ ಕೂಡ ಸಿಗುತ್ತೆ. ಜೊತೆಗೆ ಬಗ್ಗಡ, ಬಗ್ಗಡ ಸಿಗೋದ್ರಿಂದ ಒಳ್ಳೆ ಗೊಬ್ಬರ. ಹೌದು. ಗಂಜು ಅದನ್ನೆಲ್ಲ ಸಂಗ್ರಹಣೆ ಮಾಡ್ಕೊಳ್ತೀರ? ಹಸುಗಳ ಗಂಜು ಬರುತ್ತಲ್ಲ ಅದು ಮಾಡ್ತೀವಿ. ಮೂತ್ರ ಎಲ್ಲಾನು ಸಂಗ್ರಹಣೆ ಮಾಡ್ತೀರ? ಎಲ್ಲ ಅದಕ್ಕೆ ಸಗಣಿ ಒಟ್ಟಿಗೆ ಕರಡಿಸಿ ಅದನ್ನು ಕದಡಿಸಿ ಗೊಬ್ಬರ ಗೇಸಿ ಉಪಯೋಗಿಸ್ತೇವೆ. ಜೇನು ಪೆಟ್ಟಿಗೆಗಳು ಇದಾವೆ ಅಂತ ಹೇಳಿದ್ರಿ? ಹೌದು. ಸುಮಾರು 20. ಹೌದು. ಅದನ್ನು ಯಾವ ರೀತಿ ನೋಡ್ಕೊಳ್ತೀರಿ? ಅದು ಸರ್ ಮಳೆಗಾಲದಲ್ಲಿ ಅದನ್ನ ಚೂರು ನೋಡ್ಬೇಕಾಗ್ತದೆ, ಬೇಸಿಗೆಯಲ್ಲಿ ಪಾಲೆಲ್ಲ ಆಗ್ತದೆ ಅದು. ಹೌದು. ಆಗ ಅದನ್ನ ಪಾಲಾಗೋದನ್ನ ಇನ್ನೊಂದು ಪೆಟ್ಟಿಗೆಗೆ ಹಾಕಿ ಹಾಗೆ ಮಾಡ್ಬೇಕು. ಕುಟುಂಬಗಳನ್ನ ಎರಡು ಪಾಲು ಮಾಡ್ಕೋಬೇಕಾಗುತ್ತೆ. ಹೌದು, ಪಾಲಾಗಿ ಹಾರ್ತದೆ, ಹಾರಿ ಒಂದು ಕಡೆ ಕೂತ್ಕೊಳ್ತದೆ ಅದು, ಆಗ ಅದನ್ನ ಸಂಗ್ರಹಿಸ್ಬೇಕು. ಮಳೆಗಾಲದಲ್ಲಿ ಪಾಕ ಏನಾದ್ರೂ ಕೊಡ್ತೀರಾ? ಸಕ್ಕರೆ ಪಾಕ ಇದೆಲ್ಲ ಕೊಡ್ತಾ ಇರ್ತಾರೆ. ನಾವು ಕೊಡುದಿಲ್ಲ. ನೀವೇನ್ ಕೊಟ್ಟಿಲ್ಲ? ಇಲ್ಲ, ಕೊಡ್ಬೇಕು ಲೆಕ್ಕದಲ್ಲಿ, ನಾವು ಹಾಗೆ ಕೊಡ್ಲಿಲ್ಲ. ಈ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಳ್ಳೋದ್ರಿಂದ ಏನು ಅನುಕೂಲ ಅಂತೀರಿ ಸರ್? ಬೆಳೆಗಳು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ, ಒಳ್ಳೆ ಫಲ ಇಳುವರಿ ಬರ್ತದೆ ಹೇಳ್ತಾರೆ. ನಮ್ಮಲ್ಲಿ ಈಗ ಅಡಿಕೆ ಇಲ್ಲಲ್ಲ. ಆದ್ರೆ ಇವೆಲ್ಲ ಇದಾವಲ್ಲ, ಕೊಕ್ಕೋ ಇದೆ. ಹೌದು, ತೊಂದರೆ ಇಲ್ಲ. ತೆಂಗು, ರಬ್ಬರ್, ಬೇರೆ ಬೇರೆ ಎಲ್ಲ ಇದಾವೆ. ಹೌದು. ಮತ್ತೆ ಹಲಸಿನ ಹಣ್ಣುಗಳನ್ನ ನಿಮ್ಮ ಸ್ವಂತ ಬಳಕೆಗೆ ಮಾಡ್ಕೊಳ್ತೀರ, ಮತ್ತೆ ಆನೆಗಳ ಕಾಟ ಹೆಚ್ಚಾಗಿದೆ ಅಂತ ಹೇಳ್ತೀರಾ? ಹೌದು, ಅದೇ ದೊಡ್ಡ ಸಮಸ್ಯೆ. ಅದೇ ಸಮಸ್ಯೆ, ಆನೆ ಇದ್ದು ಮತ್ತು ಮಂಗನಿದ್ದು. ನಂಗೆ ಕೆಲವು ಸರಿ ಆಗುದು, ಆನೆ ಬಂದ್ರು ತೊಂದರೆ ಇಲ್ಲ, ಅದು ಯಾವಾಗಾದ್ರೂ ಬರುದು, ಮಂಗ ದಿನಾ ಬರ್ತದೆ, ಈ ಮಂಗನಿಗೆ ಏನ್ ಮಾಡೋದು ಅಂತ ಗೊತ್ತಾಗುದಿಲ್ಲ. ಅವುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಯಾವ ಬೆಳೆಗಳನ್ನ ಇಷ್ಟಪಡ್ತವೆ ಹೆಚ್ಚು? ಮಂಗನಿಗೆ ಆಗದ್ದು ಯಾವುದು, ಎಲ್ಲ ತಿಂದು ಹೋಗ್ತದೆ, ಅದು ಏನು ಉಳಿಸುದಿಲ್ಲ. ತಿಂದು ಹೋಗೋದಕ್ಕಿಂತ ಹಾಳು ಮಾಡೋದೇ ಹೆಚ್ಚು. ಮೊದ್ಲೆಲ್ಲ ನಾನು ಅಂಗಳದಲ್ಲಿ ಎಲ್ಲ ತರಕಾರಿ ಮಾಡ್ತಿದ್ದೆ, ನಮ್ಮ ಮನೆ ಬಳಕೆಗೆ ಬೇಕಾಗುದಷ್ಟೆಲ್ಲ ಮಾಡ್ತಿದ್ದೆ. ಈಗ ನಾನು ಮಾಡದೆ ಬಿಟ್ಬಿಟ್ಟಿದ್ದೇನೆ. ಈ ಸೌತೆಕಾಯಿ ಇದೆಯಲ್ಲ, ಅದು ಒಂದು ನೂರು ನೂರು ಎಲ್ಲ ಆಗ್ತಿತ್ತು ನನ್ನ ಮನೆ ಅಂಗಳದಲ್ಲಿ, ಈಗ ಆಗುದೇ ಇಲ್ಲ, ಎಲ್ಲ ತಿಂತದೆ, ಮೀಡಿಯ ಆಗ್ಲಿಕ್ಕೆ ಪುರ್ಸೊತ್ತಿಲ್ಲ, ಎಲ್ಲ ಕಿತ್ತು ಹಾಳು ಮಾಡ್ಬಿಡ್ತಾರೆ. ಅದಕ್ಕೆ ತೊಟ್ಟೆ ಕಟ್ಟಿದ್ರೆ ಆಗ್ತದೆ ಅಂತ ಹೇಳ್ತಿದ್ರು, ನಾನು ತೊಟ್ಟೆ ಕಟ್ತಿದ್ದೆ, ತೊಟ್ಟೆಯನ್ನೇ ಕಿತ್ಕೊಂಡು ಹೋಗ್ತದೆ ಅದು. ಅಂದ್ರೆ ನಿಮ್ಮ ಮನೆಯವರು ಪೂರ್ಣ ಪ್ರಮಾಣದಲ್ಲಿ ಕೃಷಿಯಲ್ಲಿ ತೊಡಗಿದ್ದಾರೆ? ಹೌದು. ಮಹೇಶ್ವರ್ ಭಟ್ ಅವರು, ನೀವು ಅವ್ರ ಜೊತೆ ಕೈ ಜೋಡಿಸ್ತೀರಾ? ಹೌದು. ನಿಮ್ಮ ಮಕ್ಕಳು ಏನಾದ್ರು ಕೃಷಿಯಲ್ಲಿ ತೊಡಗ್ತಾ ಇದಾರ? ದೊಡ್ಡ ಮಗ ಈಗ ಕೃಷಿಗೆ ಬಂದಿದ್ದಾನೆ, ಎಷ್ಟು ಸಮಯ ಉಳ್ಕೊಳ್ತಾನೆ ಅಂತ ಗೊತ್ತಿಲ್ಲ ನನಗೆ, ಈಗ ಅಂತ ಕೃಷಿ ಮಾಡ್ತಾ ಇದ್ದಾನೆ. ಈಗ ಖರ್ಚು ವೆಚ್ಚ ಕೋಲ್ಸಿದ್ರೆ ಹೇಗನ್ಸುತ್ತೆ ಸಹನಾ ಅವರು? ಕೃಷಿ ಕೃಷಿಯಲ್ಲಿ ನಿಶ್ಚಿತ ಆದಾಯ ಅಂತ ಇಲ್ಲ, ಈ ಮಂಗ ಮತ್ತು ಆನೆ ಇದ್ದ ಉಪದ್ರದಿಂದ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಕೃಷಿಯಿಂದ ಜೀವನ ಹೋಗ್ತದೆ ಸರ್, ಬದುಕಬಹುದು, ತೊಂದರೆ ಇಲ್ಲ, ಮತ್ತೆ ತಲೆಬಿಸಿ ಇಲ್ಲ, ಒತ್ತಡ ಇಲ್ಲ. ಆದ್ರೆ ಕೆಲಸಗಾರರು ಸ್ವಲ್ಪ ಬೇಕಾಗುತ್ತೆ. ಹೌದು, ನೆಮ್ಮದಿಯ ಜೀವನ ಮಾಡಬಹುದು. ಮತ್ತೆ ನೀವು ಈ ಬರವಣಿಗೆಯನ್ನು ಕೂಡ ಮಾಡ್ತೀರಾ? ಹೌದು. ಅದಕ್ಕೂ ಇದು ಒಂದು ಪೂರಕ ಚಟುವಟಿಕೆ. ಹೌದು ಸರ್, ಕೃಷಿ ನೋಡ್ತಾ ಇದ್ರೆ ನಿಮಗೆ ಬರವಣಿಗೆ ಮಾಡಬೇಕು ಅನ್ಸುತ್ತೆ. ನಮ್ಮ ಈ ದೈನಂದಿನ ಜೀವನದ ಒತ್ತಡದಿಂದ ನಮಗೊಂದು ನಿರಾಳತೆ, ರಿಲೀಫ್ ಸಿಗೋದು ಬರವಣಿಗೆಯಿಂದ. ಬರವಣಿಗೆಯಲ್ಲಿ ಸಿಗುವ ಒಂದು ಖುಷಿ ಮತ್ತೆ ಯಾವ್ದಲ್ಲಿ ಸಿಗುದಿಲ್ಲ ಅಂತ ಅನಿಸ್ತದೆ ನಂಗೆ. ಹಸುಗಳು ಮತ್ತು ಕರುಗಳು ಎರಡಕ್ಕೂ ಹುಲ್ಲೇ ಕೊಡ್ತಾವು ಜಾಸ್ತಿ? ಹುಲ್ಲೆ ಹಾಕೋದು, ಹಿಂಡಿ ಕಡಿಮೆ ಹಾಕೋದು, ಬೆಳಿಗ್ಗೆ ಒಂದು ಹೊತ್ತು ಅಷ್ಟೇ ಹಾಕೋದು, ಸಂಜೆ ಕೊಡೋದಿಲ್ಲ. ಅಲ್ಲ, ಈ ಜರ್ಸಿ ಮತ್ತೆ ಎಚ್ಎಫ್ ಇದೆಲ್ಲ ಸಾಕಷ್ಟು ಹಾಲು ಕೊಡುತ್ತಲ್ಲ, ಅದನ್ನ ಮಾರಾಟ ಮಾಡೋದಕ್ಕೆ ಕಷ್ಟ ಅಂತೀರಿ? ಹೌದು. ಮನೆ ಬಳಕೆಗೆ ಮಾಡ್ಕೊಳ್ತೀವಿ, ಪೇಟೆಗೆ ಹೋದಾಗ ತಕೊಂಡು ಹೋಗ್ತೇವೆ, ಹಾಲು ಖರೀದಿಸುವವರು ಇದ್ದಾರೆ. ಮತ್ತೆ ಅದು ಸಂಸ್ಕರಣೆ ಮಾಡಿ ಬೇರೆ ಪದಾರ್ಥ ಏನಾದರೂ ಮಾಡ್ತೀರಾ? ತುಪ್ಪ ಮಾಡ್ತೇವೆ, ತುಪ್ಪ ಮಾಡಿ ಮಾರ್ತೇವೆ. ತುಪ್ಪ ಮಾಡಿ ಮಜ್ಜಿಗೆ ಕೂಡ ತಕೊಳ್ಳೋರು ಇದ್ದಾರೆ, ಬೇಸಿಗೆಯಲ್ಲಿ ಮಜ್ಜಿಗೆ ಮಾರ್ತೇವೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ? ಕೊಟ್ಟಿದೆ ಸರ್, ಸಂಶಯ ಇಲ್ಲ, ತುಂಬಾ ತೃಪ್ತಿ ಕೊಟ್ಟಿದೆ. ಈಗ ಸಹನಾ ಅವರೇ, ನಿಮ್ಮ ಕೃಷಿ ಅನುಭವಗಳನ್ನ ಬೇರೆಯವರು ಕೂಡ ನಿಮ್ ಜೊತೆ ಮಾತನಾಡಿ ಕೇಳಿ ತಿಳ್ಕೋಬೇಕು ಅಂದ್ರೆ ಮೊಬೈಲ್ ದೂರವಾಣಿ ಸಂಖ್ಯೆ ಕೊಡಬಹುದಾ ನಮ್ಮ ಶ್ರೋತೃಗಳಿಗೆ? ಸರ್, ಆತ್ಮೀಯ ಶ್ರೋತೃಗಳೇ, ತಮಗೆ ಸಹನಾ ಅವರ ಜೊತೆ ಸಂಭಾಷಣೆ ನಡೆಸಿ ಅವರ ಬರವಣಿಗೆಯ ಬಗ್ಗೆ ಮತ್ತೆ ಕೃಷಿ ಚಟುವಟಿಕೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 900-81-96-522. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 900-81-96-522. ತುಂಬ ಸಂತೋಷ ಸಹನಾ ಅವರೇ, ತಾವಿದೋರೆಗೂ ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆಕಾಶವಾಣಿ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ, ಅರಬಿಕಾ ಪಾರ್ಚ್ಮೆಂಟ್ 26,800 ರಿಂದ 27,600 ರೂಪಾಯಿ, ಅರಬಿಕಾ ಚೆರಿ 13,900 ರೂಪಾಯಿಯಿಂದ 15,500 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 22,800 ರೂಪಾಯಿಯಿಂದ 23,500 ರೂಪಾಯಿ, ರೋಬಸ್ಟಾ ಚೆರಿ 12,200 ರಿಂದ 13,650 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಿಧನ ಸುದ್ದಿ. ಗುಡ್ಡೆಹೊಸೂರು ರಸಲ್ಪುರ ಬಾಳುಗೋಡು ಗ್ರಾಮದ ನಿವಾಸಿ ಬೊಟ್ಟುಮನೆ ಡಾಲು ಅವರು 78ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಬೊಟ್ಟುಮನೆ ಡಾಲು ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗ್ರಾಮದಲ್ಲಿ 3 ಗಂಟೆಗೆ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪಿ. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್ ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್ ಕೆರವನಾಡು ಗ್ರಾಮ ಅಪ್ಪಂಗಳ ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಸಣ್ಣ ವಯಸ್ಸಿನ ಮಕ್ಕ ಬೇಡಿಕೆ ಇಟ್ಟವೇ ತಿಳಿ ಪೋಷಕರು ವಾಹನಗಳನ್ನ ತೆಗೆದುಕೊಡುದು ಮತ್ತೆ ಓಡಿಸಿಕೆ ನೀಡುದು ಮಾಡಿಕಾಗದು. ಎರಡು ಚಕ್ರ ವಾಹನಗಳಲ್ಲಿ ಇಬ್ಬರಕ್ಕಿಂತ ಜಾಸ್ತಿ ಜನ ಸವಾರಿ ಮಾಡುದು. ವಾಹನ ಚಾಲನಾ ಪರವಾನಗಿನ ಹೊಂದಿರದೆ ವಾಹನ ಚಾಲನೆ ಮಾಡುದು ಕಾನೂನು ರೀತಿಯಲ್ಲಿ ಅಪರಾಧ ತಿಳಿ ಶುಂಟಿಕೊಪ್ಪ ಪೊಲೀಸ್ ಠಾಣೆ ಮುಖ್ಯ ಪೇದೆಯು ಅಭಿಪ್ರಾಯನ ವ್ಯಕ್ತಪಡಿಸಲು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾಹನ ಚಾಲನೆ ಮತ್ತೆ ರಸ್ತೆ ಸುರಕ್ಷತೆ ಬಗ್ಗೆ ಮಾಹಿತಿ ಕಾರ್ಯಾಗಾರನ ಉದ್ಘಾಟಿಸಿಯು ಮಾತಾಡಿ ವಾಹನ ಇರವು ವಿಮೆನ ಹೊಂದಿರಕ್ಕೂ ಏನಾದ್ರು ಅನಾಹುತ ಆದ ಸಂದರ್ಭದಲ್ಲಿ ವಿಮೆಗ ರಕ್ಷಣೆ ಮಾಡದೆ ಅದು ಕಾನೂನು ರೀತಿಯಲ್ಲಿ ರಕ್ಷಿಸಿಕೆ ಸಾಧ್ಯ ಆದೆ ಅಂತ ಹೇಳ್ದು. ದಿನನಿತ್ಯ ಬಳಸುವ ವಸ್ತುನ ಪ್ರಮಾಣ ಎಷ್ಟು ಉಟ್ಟು ತಿಳಿದಕ್ಕಿಂತ ಅದರ ಗುಣಮಟ್ಟ ಹೆಂಗುಟ್ಟು ತಿಳಿದು ಮುಖ್ಯ ತಿಳಿ ಭಾರತೀಯ ಮಾನಕ ಬ್ಯೂರೋ ಸಂಸ್ಥೆನ ಅಧಿಕಾರಿಯು ತಿಳಿಸಲು. ವಿರಶ್ಪೇಟೆ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಿಗೆ ನಡೆದ ಜಾಗೃತಿ ಕಾರ್ಯಾಗಾರದ ಬಗ್ಗೆ ಮಾತಾಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ನಡೆದಿದೆ ಅದಕ್ಕೆ ಬಳಸುವ ವಸ್ತುಗಳ ಗುಣಮಟ್ಟದ ಬಗ್ಗೆ ಯಾರಿಗೂ ಗೊತ್ತಿರಲೇ ಅದರ ಬಗ್ಗೆ ಜಾಗೃತರಾಗೂ ಬಿಐಎಸ್ ಮತ್ತೆ ಐಎಸ್ಐ ಮಾರ್ಕ್ ಹೊಂದಿರುವ ವಸ್ತುಗಳನ್ನು ಬಳಸಕುತ್ತ ಹೇಳಿದರು. 2025-26 ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಮುರಾಜಿ ದೇಸಾಯಿ ವಸತಿ ಶಾಲೆ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳ 6ನೇ ತರಗತಿಗೆ ಪುಕ್ಕಟೆ ಪ್ರವೇಶಕ್ಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ March 10 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಜಿಲ್ಲಾಧಿಕಾರಿಯವರನ್ನು ಸಂಪರ್ಕಿಸಕ. ವಿದ್ಯಾರ್ಥಿಗಳ ನಿರಂತರ ಅಧ್ಯಯನ ಮತ್ತೆ ಪರಿಶ್ರಮದ ಮಾತ್ರ ಜೀವನ ರೂಪಿಸಿಕೆ ಸಾಧ್ಯತೆ ಬೆಂಗಳೂರು ಗೌಡ ಸಮಾಜದ ಅಧ್ಯಕ್ಷ ಕೇಕಡ ನಾಣಿ ಅವು ಹೇಳಿಳು. ಅವು ಓಜಸ್ವಿ ಚೈತನ್ಯ ಫೌಂಡೇಶನ್ ಕೊಡಗು ಗೌಡ ಸಮಾಜ ಬೆಂಗಳೂರು ಇವರ ಕೂಡುಕೂಟಲಿ ಎಸ್ಎಸ್ಎಲ್ಸಿ ಮತ್ತೆ ಪಿಯುಸಿ ವಿದ್ಯಾರ್ಥಿಗಳಿಗೆ ಅರುಣ ವಿದ್ಯಾಸಂಸ್ಥೆಯಲ್ಲಿ ನಾನು ಮತ್ತೆ ನನ್ನ ಭವಿಷ್ಯ ಕಾರ್ಯಕ್ರಮದ ಅಖಿಲಿ ಜಂಬರ್ಲಿ ಭಾಗವಹಿಸಿ ಮಾತಾಡಿ ವಿದ್ಯಾರ್ಥಿಗ ಗುರಿನ ಹೊಂದಿರಕ್ಕೂ ಜೀವನದಲ್ಲಿ ಯಾವುದೇ ಕೆಟ್ಟ ಚಟಗಳಿಗೆ ಬಲಿಯಾಗದೆ ಸಮಾಜ ಮತ್ತೆ ದೇಶದ ಹಿತನ ಕಾಪಾಡುವ ಒಳ್ಳೆತನ ಬೆಳೆಸಿಕೊಡಕುತ್ತ ಹೇಳಿದು. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ತಾರೀಕು 12ರಿಂದ 21ರವರೆಗೆ ಮತ್ತೆ ತಾರೀಕು 28ರಿಂದ March 6ರವರೆಗೆ ಹಲ್ಲಿನ ವೈದ್ಯರು ಇರುದಿಲ್ಲ ತಿಳಿ ಪ್ರಕಟಣೆ ತಿಳಿಸೋಣ. ಕಟ್ಟಮೇಡು ಮೃತ್ಯುಂಜಯ ದೇವಸ್ಥಾನದಲ್ಲಿ March 13ರವರೆಗೆ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲು ತಿಳಿ ಉಪವಿಭಾಗಾಧಿಕಾರಿಯು ತಿಳಿಸೋಣ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಭಾಗಮಂಡಲ ನಾಡು ಗೌಡ ಯುವ ಒಕ್ಕೂಟ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ February 18ರಂದು ನಡೆಯಬೇಕಾಗಿದ್ದ ಅರೆಭಾಷೆ ಜಂಬರ ಕಾರಣಾಂತರದಿಂದ ಮುಂದೂಡಲಾಗಿದ್ದು ಬರುವ April 15ಕ್ಕೆ ನಡೆದಿದೆ ತಿಳಿ ಆಯೋಜಕರು ತಿಳಿಸೋಣ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ತಾರೀಕು 12ರ ಹೊತ್ತಾರೆ 11ಗಂಟೆಯಿಂದ 1ಗಂಟೆಯವರೆಗೆ ಸೋಮರ್ಪೇಟೆ ತಹಶೀಲ್ದಾರ್ ಕಚೇರಿ ಸಭಾಪಡಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ಪುಕಾರ ಅರ್ಜಿನ ವಿತರಿಸುವೆ. ಇದು ತಾರೀಕು 13ರಂದು ಸೋಮವಾರ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದಿದೆ. ಸರ್ಕಾರಿ ಕೆಲಸಗಳಲ್ಲಿ ಲೇಟಾದು ಹಾಗೆ ಇನ್ನಿತರ ತೊಂದರೆ ನೀಡ್ತಾ ಇರುವ ಅಧಿಕಾರಿ ಇಲ್ಲರೆ ನೌಕರರ ವಿರುದ್ದ ಸಾರ್ವಜನಿಕರು ಪುಕಾರಗಳನ್ನ ನಿಗದಿ ಮಾಡಿದ ಪತ್ರ ನೀಡಕ್ಕೆ ಜಾಸ್ತಿ ಮಾಹಿತಿಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರನ್ನ ಸಂಪರ್ಕಿಸಕ್ಕೆ. ಬೆನ್ನುಮುರಿ ಅಪಘಾತಕ್ಕೊಳಗಾದ ದಿವ್ಯಾಂಗನಿಗೆ ದಕ್ಷಿಣ ಕನ್ನಡ ಬೆಳ್ತಂಗಡಿನ ಸೇವಾ ಭಾರತಿ ಸಂಸ್ಥೆ ವತಿಯಿಂದ ತಾರೀಕು 13ರಿಂದ 15ರವರೆಗೆ ಮಡಿಕೇರಿನ ಅಶ್ವಿನ ಆಸ್ಪತ್ರೆಯಲ್ಲಿ ಪುಕ್ಕಟೆ ಆರೋಗ್ಯ ತಪಾಸಣಾ ಹಾಗೆ ಜಾಗೃತಿ ಶಿಬಿರ ಮತ್ತೆ ಗಾಲಿ ಕುರ್ಚಿ ಜಾಥಾ ನಡೆದೇ ತಿಳಿ ಸಂಸ್ಥೆನ ಸ್ಥಾಪನೆ ಮಾಡಲು ತಿಳಿಸೋಣ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿ ಪಲ್ಲವಿ ಅವು ತಾರೀಕು 14ರಂದು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅಂದೇ ಹೊತ್ತರೆ 10 ಗಂಟೆಗೆ ಸುದರ್ಶನ ಗೆಸ್ಟ್ ಹೌಸ್ಲಿ ಸಂಘ ಸಂಸ್ಥೆ ಹಾಗೆ ಸಾಮಾನ್ಯ ಅಲೆಮಾರಿ ಸಮುದಾಯದ ಜನರಿಂದ ಕುಂದುಕೊರತೆಗಳ ಪುಕ್ಕರ ಅರ್ಜಿನ ತಕ್ಕಂಡುವೆ. ಮತ್ತೆ ತಾರೀಕು 11:30 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸುವೆ. ಇಂದಿನ ಆಧುನಿಕ ಸ್ಪರ್ಧಾತ್ಮಕ ಯುಗಲಿ ತರಬೇತಿಗೆ ಅಗತ್ಯ ಉಟ್ಟು ಫಲಿತಾಂಶ ಮತ್ತೆ ಉತ್ತಮಪಡಿಸಿಕೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಕಾರ್ಯವೈಖರಿನ ಕೊಡಗು ಜಿಲ್ಲೆಗೆ ವಿಸ್ತರಿಸಲಾಗುತ್ತು. ಇದು ಒಳ್ಳೆ ವಿಷಯ ತಿಳಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡವು ಅಭಿಪ್ರಾಯನ ವ್ಯಕ್ತಪಡಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್ ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್, ಕೆರವನಾಡು ಗ್ರಾಮ ಅಪ್ಪಂಗಳ ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತೀಯ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿಲಾಸಪೇಟೆ. ಅನ್ವೇಷಿಸಿ ಅತ್ಯದ್ಭುತ ಪವರ್ ಹಾಗೂ ಫ್ಯೂಚರಿಸ್ಟಿಕ್ ಡಿಸೈನ್, ಎಕ್ಸ್ಪೀರಿಯನ್ಸ್ ಮಾಡಿ ಸಾಟಿ ಇಲ್ಲದ ಸುರಕ್ಷತೆ, ಎಲ್ಲವೂ ಇದೊಂದರಲ್ಲೇ. ದಿ ವೇಟ್ ಈಸ್ ಓವರ್. ಪ್ರಸ್ತುತವಿದೆ ಸೆಗ್ಮೆಂಟ್ ನಲ್ಲೇ ಅತ್ಯಂತ ಸೇಫೆಸ್ಟ್ ಕಾರ್, ಹೊಚ್ಚ ಹೊಸ ಸ್ಕೋಡಾ ಕೈಲಾಗ್ ಇದೇ ಜನವರಿ 27 ಟೆಸ್ಟ್ ಡ್ರೈವ್ ಗೆ ಲಭ್ಯ. ಬುಕಿಂಗ್ಸ್ ಮತ್ತು ಟೆಸ್ಟ್ ಡ್ರೈವ್ ಗಾಗಿ ಪಾಲೇಶ್ ಸ್ಕೋಡಾ ಕುವೈಪು ನಗರ್ಗೆ ಭೇಟಿ ಕೊಡಿ. TNC ಅಪ್ಲೈ. ಸ್ಕೋಡಾ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್. ಸರ್ಪ್ರೈಸ್ ಗಿಫ್ಟ್. ಓಪನ್ ಮಾಡು. ವಾವ್, ಡೈಮಂಡ್ ನೆಕ್ಲೇಸ್. ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ? ನಿನ್ನಲ್ಲಿಂದ, ಮುಳಿಯಾ ಜುವೆಲ್ಸ್ ನಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ವಿರಾಜಪೇಟೆಯ ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ವಿರಾಜಪೇಟೆಯ ರೇಮಂಡ್ ಶಾಪ್ನಲ್ಲಿ ನ್ಯೂ ಇಯರ್ ಸ್ಪೆಷಲ್ ಆಫರ್. 8,000 ರೂಪಾಯಿಯ ಬಟ್ಟೆಗಳ ಖರೀದಿಗೆ 2,499 ರೂಪಾಯಿಯ ಬೆಲೆ ಬಾಳುವ ಒಂದು ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. 12,000 ರೂಪಾಯಿಯ ಖರೀದಿಗೆ 4,499 ರೂಪಾಯಿಯ ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 ರೂಪಾಯಿಯ ಖರೀದಿಗೆ 6,999 ರೂಪಾಯಿಯ ಒಂದು ಡಬಲ್ ಕ್ವಿಲ್ಟ್ ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ವಾಷಿಂಗ್ ಮಿಷಿನ್ ತರ್ಲಿಕ್ಕೆ ಹೋಗಿ, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಎಲ್ಲ ತಂದಿದ್ದೀರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಭಾರಿ ಡಿಸ್ಕೌಂಟ್ ರೇಟ್ ನಲ್ಲಿ ಮಾರಾಟ ಮಾಡ್ತಾ ಇದಾರೆ. 0% ಇಂಟ್ರೆಸ್ಟ್ ನಲ್ಲಿ ಲೋನ್, ಅಲ್ಲದೆ ಅಪ್ ಟು 40% ಕ್ಯಾಶ್ ಬ್ಯಾಕ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಅಲ್ರಿ, ಮಗಳ ಮದ್ವೆಗೆ ಇನ್ನೂ ಹಾಲ್ ಬುಕ್ ಮಾಡಿಲ್ಲ. ಎಲ್ಲಾ ತರಹದ ಫೆಸಿಲಿಟಿ ಇರೋ ಹಾಲ್ ಬುಕ್ ಮಾಡ್ಬೇಕು ಕಣೆ. ಅಂತ ಹಾಲ್ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ? ಮೂರ್ನಾಡು ಬಲಮರಿ ರೋಡ್ ಅಲ್ಲಿ ಕಾಫಿ ಕ್ಯಾಸಲ್ ಕೂರ್ಗ್ ವೈಟ್ ಪೆಟಲ್ ಹಾಲ್ ಇದೆಯಲ್ಲ, ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪಿ, ಎಲ್ಲಾ ಅತ್ಯುತ್ತಮ ವ್ಯವಸ್ಥೆಯೊಂದಿಗೆ, ಕೊಡಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ, ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್, ರೂಮ್ಸ್ ಎಲ್ಲಾ ಇದೆ. ನಿಮ್ಮ ಸಮಾರಂಭಗಳನ್ನು ವರ್ಣರಂಜಿತಗೊಳಿಸಲು ಕೊಡಗಿನಲ್ಲಿ ದ ಬೆಸ್ಟ್ ಫಂಕ್ಷನ್ ಹಾಲ್, ಕಾಫಿ ಕ್ಯಾಸಲ್ ಕೂರ್ಗ್, ಬಲಮರಿ ರೋಡ್, ಮೂರ್ನಾಡು. ಕಾಲ್ 9900311311. ಎಆರ್ಎಂ ಕಿಯಾ ಮೋಟರ್ಸ್ ಕುಶಾಲನಗರ ಮತ್ತು ಗೋಣಿಕೊಪ್ಪ. ಹೊಸ ಕಾರು ಖರೀದಿಯಲ್ಲಿ ಮಾಜಿ ಮತ್ತು ಹಾಲಿ ಸೈನಿಕರಿಗೆ ಕ್ಯಾಂಟೀನ್ ಡಿಸ್ಕೌಂಟ್ ಸೌಲಭ್ಯವಿದೆ. ಕೇಂದ್ರ ಸರ್ಕಾರ ನೌಕರರಿಗೆ, ಆಯ್ದ ಕೆಲವು ಬ್ಯಾಂಕ್ ನೌಕರರು ಹಾಗೂ ಇತರ ಕೆಲವು ಸಂಸ್ಥೆಗಳ ನೌಕರರಿಗೆ BH ರಿಜಿಸ್ಟ್ರೇಷನ್ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಪುನೀತ್ 9606048734. ಯವಕಪಾಡಿ ಶ್ರೀ ನೆಟ್ಟುಮಾಡು ಭಗವತಿ ದೇವಿಯ ವಾರ್ಷಿಕ ಹಬ್ಬದ ಪ್ರಯುಕ್ತ ಇಂದು ರಾತ್ರಿ 8 ಗಂಟೆಗೆ ಅಂದಿ ಬೊಳಕು ಮತ್ತು ದೇವರ ನೃತ್ಯ, 12ರಂದು ನಾಳೆ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಎತ್ತು ಹೋರಾಟ, ಅಲಂಕಾರ ಪೂಜೆ, ಅಪರಾಹ್ನ 2 ಗಂಟೆಗೆ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಸಂಜೆ 5 ಗಂಟೆಗೆ ದೇವರ ಜಳಕ, 7 ಗಂಟೆಯ ನಂತರ ದೇವರ ನೃತ್ಯ ನಡೆದಿದೆ. ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ. ಸ್ಯಾಂಡ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆನ್ರುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಆಧುನಿಕ ಪಿಂಜ ಪೈಪೋಟಿರ ಯುಗತ್ ತರಬೇತಿ ಅವಶ್ಯ. ಫಲಿತಾಂಶತ್ ನಲ್ಲದಾಕೊಂಡ್ವೆಂಗಿ ದಕ್ಷಿಣ ಕನ್ನಡ ಪಿಂಜ ಉಡುಪಿ ಜಿಲ್ಲೆಯ ಕಾರ್ಯವೈಖರಿನ ಕೊಡಗು ಜಿಲ್ಲೆಗೆ ವಿಸ್ತರಣೆ ಮಾಡೋದು ಶ್ಲಾಘನೆ ಮಾಡುವಂಥದ್ದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅಣಚಿ. ಹೊದವಾಡ ರಫೇಲ್ಸ್ ಶಿಕ್ಷಣ ಸಂಸ್ಥೆಯಲ್ಲಿ ದಕ್ಷಿಣ ಕನ್ನಡ ಪಿಂಜ ಉಡುಪಿ ಜಿಲ್ಲೆಯ ಮುಸ್ಲಿಂ ಶಿಕ್ಷಣ ಸಂಸ್ಥೆಯ ಒಕ್ಕೂಟದ ಆಧನೆಯಲ್ಲಿ ಆಯೋಜನೆ ಮಾಡಿತಿಂಜ ಪುದಿಯ ಕೊಡಗು ಘಟಕದ ಉದ್ಘಾಟನೆ ಪಿಂಜ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗೆ ವಿಶೇಷ ಪಾಸಿಂಗ್ ಪ್ಯಾಕೇಜ್ ಕಾರ್ಬಾರ್ನ ಉದ್ಘಾಟನೆ ಮಾಡಿತು. ಅವು ತಕ್ಕ ಬಂದಿತ್ತು ಕಾರ್ಬಾರ್ನ ಉದ್ಘಾಟನೆ ಮಾಡಿದ ಜಿಲ್ಲೆಯ ಡಿಡಿಪಿಐ ರಂಗದಾಮಪ್ಪ ತಕ್ಕ ಬಂದಿತ್ತು. ಮೀಫ್ ಕೊಡಪ ತರಬೇತಿ ಕೊಡಗು ಜಿಲ್ಲೆಯ ಫಲಿತಾಂಶಕ್ಕೆ ಸಹಕಾರಿ ಎಂದು ಅಣಚಿ. ತೆಕ್ಕಿಲ್ ಸಮೂಹ ಶಿಕ್ಷಣ ಸಂಸ್ಥೆಯ ಟಿಎಂ ಶಾಹಿತ್ ತೆಕ್ಕಿಲ್ ಕೂಡಿಯಾಡಿತ್ತು ತಕ್ಕ ಬಂದಿತ್ತು. ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರ ಪಿಂಜ ಶಾಸಕ ಎಸ್ ಪೊನ್ನಣ್ಣ, ಪಿಂಜ ಮಡಿಕೇರಿ ಕ್ಷೇತ್ರ ಶಾಸಕ ಮಂತರಗೌಡ ಎಂಡ ಪುರುಡು ಪಿಂಜ ಬೆಂಬಲ ಇಂಜನಗೊಂಡು ಈ ಸಂಸ್ಥೆಯ ಕೊಡಗು ಜಿಲ್ಲೆಯ ಉದ್ಘಾಟನಾ ಸಮಾರಂಭ ಕೊಡಗರ ಚರಿತ್ರೆಗೆ ಕೂಡಿಚಿ. ಶಿಕ್ಷಣ ಸಂಸ್ಥೆ ಶುರು ಮಾಡೋಕೆ ಕಷ್ಟ ಆಚಂಗಿಯು ಪಡಿಪುಲು ಬೈಯಲುಳ್ಳ ಸಮುದಾಯತರ ಶಿಕ್ಷಣಕ್ಕೆ ಅವರ ಒತ್ತು ಕೊಡಪ ಅಂದು ಅವಣ್ಣಚಿ. ವೇದಿಕೆಯಲ್ಲಿ ಬೋರೆ ಬೋರೆ ಶಿಕ್ಷಣ ಸಂಸ್ಥೆಯ ಉಪನ್ಯಾಸಕಂಗ ಪದಾಧಿಕಾರಿಯ ಕುಡಿಯಾಡಿತಿಂತು. ಬಯತಲ ತ ಬಯತಲ ಮಕ್ಕಳ ಬೋಡಿಕೆರ ಮೇಲೆ ಅಪ್ಪವಂಗ ವಾಹನ ಅರ್ತು ಕೊಡಪ ಪಿಂಜ ಚಾಲನೆ ಕೊಡಪ ಬೈಕ್ಲು ದಂಡು ಜನಕಿಂಜ ಅರ ಜನಪೋಪ ಲೈಸೆನ್ಸ್ ಇಲ್ಲತೆ ವಾಹನ ಓಡಿ